ಅನಿಲ್ ಜಾಧವ್ ಅವರು ಮತ್ತು ಕರ್ನಾಟಕ ಸರ್ಕಾರದ ಅಂಕಿ ಮತ್ತು ಸಂಖ್ಯಾಶಾಸ್ತ್ರ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ತಿಪ್ಪಣ್ಣವರು ನಮ್ಮ ಒಂದು ಸ್ಟುಡಿಯೋದಲ್ಲಿದ್ದಾರೆ. ರೈತ ಬಾಂಧವರು ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ 2233365, ಎಸ್ ಟಿ ಡಿ ಕೋಡ್ ಸಂಖ್ಯೆ 08532, ಇನ್ನೊಂದು ಫೋನ್ ಸಂಖ್ಯೆ 9449981732. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಬೆಳೆ ವಿಮಾ ಯೋಜನೆ ಯಾವ ರೀತಿ ಇದೆ, ಏನೇನು ಸಮಸ್ಯೆಗಳಿದ್ದಾವೆ ರೈತರಿಗೆ, ಜೊತೆಗೆ ರೈತರು ಏನು ಮಾಡಬೇಕಾಗಿದೆ, ಹೇಗೆ ಮಾಡ್ತಾ ಇದ್ದಾರೆ, ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವಾಗಿ ರೈತರು ನೇರವಾಗಿ ಅವರ ಪ್ರಶ್ನೆಗಳನ್ನು ಕೇಳಿ ಸುಮಾರು 4 ಜನ ತಜ್ಞರಿದ್ದಾರೆ, ಇಲಾಖೆಯವರಿದ್ದಾರೆ ಅಂದರೆ ಇನ್ಶೂರೆನ್ಸ್ ಕಂಪ್ನಿಯವರಿದ್ದಾರೆ ಮತ್ತು ಈ ಸರ್ವೆ ಮಾಡಿ ರೈತರಿಗೆ ಬೆಳೆ ಕಟಾವು ಮಾಡ್ತಕ್ಕಂಥ ಅಂಕಿ ಸಂಖ್ಯಾಶಾಸ್ತ್ರ ಇಲಾಖೆಯವರಿದ್ದಾರೆ, ಹಾಗೇನೆ ಕೃಷಿ ಇಲಾಖೆಯವರು ಮತ್ತು ಬ್ಯಾಂಕರ್ಸು 4 ಜನ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತರು ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲರಿಗೂ ಆಕಾಶವಾಣಿ ಪರವಾಗಿ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ದೀಪಾ ಕುಲಕರ್ಣಿ ಅವರಿಗೆ ರೈತರ ಪರವಾಗಿ ಒಂದು ಪ್ರಶ್ನೆ ಏನಂತಂದರೆ, ಇಲ್ಲಿವರೆಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ಈ ಒಂದು ಹಂಗಾಮಿಗೆ ಬೆಳೆ ವಿಮೆ ನೋಂದಾವಣೆಯನ್ನು ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಆಗಿದೆ ಇಲ್ಲಿವರೆಗೆ? 2021-22 ಸಾಲಿನ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಈವರೆಗೂ 22,522 ರೈತರು ತಮ್ಮ ಬೆಳೆಗಳಿಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚಿನ ನೋಂದಣಿ ಆಗಿರೋದು ನಮ್ಮ ಲಿಂಗಸೂರು ತಾಲೂಕಲ್ಲಿ ಜಾಸ್ತಿ ಆಗಿದೆ. 5,062 ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಒಂದು ಕರೆ ಇದೆ. ಹಲೋ, ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ರೀ ಸರ್? ಇಲ್ಲಿ ಉಳ್ಳೂರು ಅಂತ ಹೇಳಿ, ಮಸ್ಕಿ ತಾಲೂಕು ಸರ್. ಹಾ, ಕೇಳಿ, ಪ್ರಶ್ನೆ ಕೇಳಿ. ತಮ್ಮ ಹೆಸರು? ಸರ್, ನನ್ನ ಹೆಸರು ಪಂಪಾಪತಿ ಅಂತ ಹೇಳಿ ಸರ್. ಪಂಪಾಪತಿ ಅವರು, ಕೇಳಿ, ಬೆಳೆ ವಿಮೆಗೆ ಸಂಬಂಧಿಸಿದ ಪ್ರಶ್ನೆಗಳು ಮಾತ್ರ. ಆಯ್ತು ಸರ್, ಓಕೆ ಸರ್. ಬೆಳೆ ವಿಮೆ ಕೇಳ್ತಾ ಇದ್ದೀನಿ ಸರ್ ನಾನು. ಹಾ, ಕೇಳಿ. ಸರ್, 18-19 ನಾವು ತುಂಬಿದ್ದೀವಿ ಸರ್ ಬೆಳಿಗ್ಗೆ ಬೆಳೆ ವಿಮೆ ತೊಗರಿ. ನಮ್ಮ ಉದ್ಬಳ ಪಂಚಾಯತ್ ಆಗ್ತೀವಿ ಬರುತ್ತೆ ನಮ್ಮೂರು. ಉದ್ಬಳ ಪಂಚಾಯತ್ಗೆ ಅಂದ್ರೆ ನಮ್ಮ ಉಳ್ಳೂರು ಹೋಬಳಿಗೆ ಎಲ್ಲರಿಗೂ ಕ್ಲೈಮ್ ಆಗಿದೆ ತೊಗರಿ. ನಮ್ಮ ಎಸ್ಪೆಷಲಿ 3 ಪಾಣಿ, ನಂದು ತಮ್ಮನವ್ರದಿಬ್ಬರದು 3 ಪಾಣಿ ಜಮ ಆಗಿಲ್ಲ. ಯಾಕಂತ ಕೇಳಿದ್ರೆ ಮಿಸ್ ಮ್ಯಾಚಿಂಗ್. ಆಮೇಲೆ ಇದಕ್ಕಿಂತ ಮುಂಚಿತ 16-17 ಒಂದ್ಸಲ ಮಿಸ್ ಮ್ಯಾಚಿಂಗ್ ಸರ್. ನಾನು ಅದನ್ನ ಬೆಂಗಳೂರಿಗೆ 2 ಸಲ ರಾಯಚೂರಿಗೆ ಆಫೀಸಿಗೆ ತಿರುಗಿ ಸಾಕಾಗಿ ಬಿಟ್ಟಿದ್ದೆ ತುಂಬಾ. ನಾನು ಹೋದ ವರ್ಷ ತುಂಬಿದ್ರೆ ಹಿಂಗಾಗೈತೆ ಸರ್. 17 ಎಷ್ಟೊಂದ್ ಸರ್, 18-19 ತುಂಬಿದ್ರೆ ನನ್ನ 3 ಪಾಣಿ ಸುತ್ತ ಎಲ್ಲ ಕ್ಲೈಮ್ ಆಗ್ಯಾವ ಸರ್. ನನ್ನ ಮೇಲೆ ಒಂದೇ ಮಳೆ ಆಗೈತೆ ಸರ್, ಅವ್ರು ಹೇಳೋ ಲೆಕ್ಕ, ಇನ್ಶೂರೆನ್ಸ್ ಕಂಪ್ನಿ ಹೇಳೋ ಲೆಕ್ಕ ಬೆಂಗಳೂರಿಗೆ ಹೋದ್ರ. ಆಮೇಲೆ ಮಿಸ್ ಇನ್ನೊಂದು ಸರ್, ಅದ್ರ ದೊಡ್ಡ ನಮ್ಗ ಗೊತ್ತಾಗಲಾರ್ದಂದ್ರೆ ಅಪ್ಲಿಕೇಶನ್ ಹಾಕೆ ಕಾಲಕ್ಕನೆ ನಮ್ದು ಏನೇನ ಇದು ಏನು ಮಿಸ್ ಮ್ಯಾಚಿಂಗ್ ಅಂತಾರಲ್ಲ, ಆಧಾರ್ ಕಾರ್ಡು ಇನ್ನೊಂದು ಮುನ್ನೊಂದು, ಅವಾಗೇ ಬಿಡ ಸರ್ ನಿಮ್ದು ಮಿಸ್ ಮ್ಯಾಚಿಂಗ್ ಐತಪ್ಪ, ತುಂಬಾಡ್ರಿ ಬರಗಲ್ಲ ನಾ ತಗೊಂಡಾಗಲ್ಲ ಅಂತ. ತಗೊಳ್ಳೋ ಕಾಲಕ್ಕೆ ಸರ್ ನೇರವಾಗಿ ಏನ್ ಹೆಂಗಿದ್ದ ಹೆಸರು, ನನ್ನ ಹೆಸರು ತಗೊಂಡು ಹಂಪಾಪತಿ, ತಂದಿ ಭೀಮಪ್ಪ, ಆಧಾರ್ ಕಾರ್ಡ್ ಭೀಮನಗೌಡ ಸರ್, ಇದನ್ನ ಉದಾಹರಣೆ ಹೇಳಕತ್ತೀನಿ. ಈ ತರ ಇದ್ರು ಅವೇ ತಿಳ್ಕೊಂತಾರ, ಕ್ಲೈಮ್ ಮಾಡೋದ್ನಾಗ ನಿಮ್ದು ಭೀಮಪ್ಪ ಅಂತ ಐತೆ, ಭೀಮನಗೌಡ ಅಂತ ಐತೆ ಅಂತೇಳಿ ಸರ್ ಎ ಡಿ ಆಫೀಸ್ನಾಗ ಒಂದಿನ ಜಗಾಡಿನ ಸರ್. ಇನ್ನೂರು 3 ಅಕ್ನಾಲಮೆಂಟ್ ನಂಬರ್ ಹೇಳಂದ್ರೆ ಹೇಳ್ತೀನಿ ಸರ್. ನಾ ಹಂಗೇನಿಲ್ಲ, ಇಲ್ಲೇ ಅದ ಸರ್ ಅಕ್ನಾಲಮೆಂಟ್ ಐತಿ. ನಿಮ್ದು 3 ಅದ ಸರ್? 18-19 18-19 ಪಂಪಾಪತಿ ಅವ್ರೆ. ಹೌದು ಸರ್, 18-19 ಸರ್. ಉದ್ಬಾಳು, ಉದ್ಬಾಳ ಅಲ್ಲ, ಉದ್ಬಾಳ ಪಂಚಾಯತಿ ಸರ್, ಉಳ್ಳೂರು ಬರ್ತ ಸರ್ ಗ್ರಾಮ. ಯಾವ್ದು ನಿಮ್ದು ತಾಲೂಕು? ಮಾನ್ವಿ ಮಸ್ಕಿ ತಾಲೂಕು. ಹೌದು ಸರ್. ಸರ್ ಅಕ್ನಾಲಮೆಂಟ್ ನಂಬರ್ ಹೇಳೇನ್ ಸರ್? ಹೇಳಿ. ಎ ಸಿ ಕೆ ನಂಬರ್ ಸರ್. ಸಿ ಎಸ್ ಸಿ 001 ಸರ್. 8192 67. ಈಗ ಏನಿದು ಮಿಸ್ ಮ್ಯಾಚ್ ಆಗಿದೆ ಅಂತ ಹೇಳಿದಾರೆ ನಿಮಗೆ? ಏನ್ ಕ್ರಾಪ್ ಮಿಸ್ ಮ್ಯಾಚ್ ಆಗಿತ್ತು, ಆಧಾರ ಅಥವಾ ನಿಮ್ದು ಏನು ಐಡೆಂಟಿಟಿ ಮಿಸ್ ಮ್ಯಾಚ್ ಆಗಿದೆ ಅಂತಾರೆ, ಏನಂದಿದ್ದಾರೆ ಸರ್? ಇದೇ ತರ ಮುನ್ನ 2 ಪಾಯಿಂಟ್ ಸರ್, ನಂದು ನಮ್ ತಮ್ಮಂದು ಈ ತರ ಅವ್ರು ಏನು ನನ್ಗೆ ಏನ್ ಹೇಳ್ತಾರೆ ಸರ್, ಅದೇ ನಮ್ದೇನಿಲ್ಲಪ್ಪ, ಕಂಪ್ನಿ ಕಳಿಸ್ಬೇಕು, ನಾವು ಕಳಿಸ್ತೀವಿ ರಾಕೆಟ್ಗಂದಿವನ ನಂತ ಕೈತಾನ ಅಂತ ಕೇಳ್ತಾ ಸರ್. ಹೇಳಿ ಸಾಬ್ರು, ಅಲ್ಲಿ ಅಲ್ಲಿ ಯಾರ ಪದ್ಮಾವತಿ ಮೇಡಮ್ ಅಂತೆ, ಅಲ್ಲಿ ಒಬ್ರು ಪುಷ್ಪಾವತಿ ಮೇಡಮ್ ಅಂತೆ ರಾಯಚೂರಾಗ. 3 ಮಂದಿ ತಿಳಿ ಸರ್ ನಾನು ಅದ್ರ ಸಲಗಿ. ಈಗ ಮೇಡಮ್ ಅವ್ರದಾರೆ ಕೃಷಿ ಇಲಾಖೆಯಿಂದ, ಅವ್ರು ಹೇಳ್ತಾರೆ ನಿಮ್ಗೆ. ಮೇಡಮ್ ಏನ್ ಹೇಳ್ತೀರಿ ಅವ್ರಿಗೆ, ಪಂಪಾಪತಿ ಅವ್ರಿಗೆ? ಪಂಪಾಪತಿ ಅವರೇ, ನಿಮ್ದು 18-19 ಮಿಸ್ ಮ್ಯಾಚ್ ಅಂತ ಆಗಿದೆನಾ? ಹೌದು ಸರ್. ಯಾವ ಬೆಳೆ ಸರ್? ತೊಗರಿ ಸರ್. ತೊಗರಿ, ಆಯ್ತು. ಹೌದ್ರಿ. ನೀವು ಕಟ್ಟಿರೋದು ಇನ್ಶೂರೆನ್ಸ್ ಕಟ್ಟಿರೋದು ತೊಗರಿಗೆ ಕಟ್ಟಿದ್ರ ಸರ್? ತೊಗರಿಗೆ ಕಟ್ಟಿನಿ, ತೊಗರಿನೇ ಬಿತ್ತೀನಿ, ತೊಗರಿ ಮಾರಿನ ಸರ್, ನಿಮ್ ಗೌರ್ಮೆಂಟ್ ಗೆ ಮಾರಿನಿ, ಗೌರ್ಮೆಂಟ್ ಮಾರಿ ರಸೀದಿದಾವ ಸರ್. ರಸೀದಿದಾವ ಸರ್? ಆಯ್ತು. ಇವಾಗ ಏನ್ ಮಾಡಿ ಗೊತ್ತಾ, ನೀವು ನಿಮ್ಮ ಎಡಿ ಆಫೀಸಿಗೆ ಹೋಗಿ, ಅಲ್ಲಿ ಒಂದು ಫೈನಲ್ ರಿಜೆಕ್ಷನ್ ಲಿಸ್ಟ್ ಅಂತ ಬಂದಿರುತ್ತೆ, ಅದ್ರಲ್ಲಿ ನಿಮ್ ಹೆಸರು ಇರುತ್ತೆ. ನೀವು ಯಾರ್ದು 3 ಹೆಸರು ಹೇಳಿದಿರಲ್ಲ, ಹೌದ್ರಿ ಮೇಡಮ್. ನಿಮ್ ಮೂವರ್ ಹೆಸರು ಇರುತ್ತೆ ಫೈನಲ್ ರಿಜೆಕ್ಷನ್ ಲಿಸ್ಟ್ ಅಲ್ಲಿ, ಮಿಸ್ ಮ್ಯಾಚ್ ಅಂತಾನೆ ಆಗಿದ್ರೆ ಪ್ರಾಬ್ಲಮ್ ಮೇಡಮ್. ಇನ್ನೊಂದ್ರಿ, 16-17 ಮಿಸ್ ಮ್ಯಾಚಿಂಗ್ ಮೇಡಮ್, ಸ್ಪೆಷಲ್ ನನ್ ಪಾಣಿ. ಅದು 3 ವರ್ಷ ಮೇಲೆ ಮೊನ್ನೆ ಬಿದ್ದೈತೆ ಮೇಡಮ್, 3 ವರ್ಷದ ಮೇಲೆ ಮೊನ್ನೆ, ಈಗ ಒಂದ್ 2 ತಿಂಗಳಿಂದ ದುಡ್ಡು. ಮತ್ತೆ ನಾವು ಮಾಡಿದೀವಲ್ಲ ಫಾಲೋ ಅಪ್, ಯಾಕಂತಂದ್ರೆ ಎಸ್ಕ್ರೋ ಅಕೌಂಟ್ ಅಲ್ಲಿ ತಿಂದು 3 ವರ್ಷ ಫಾಲೋ ಅಪ್ ಮಾಡೋಂದ್ರೆ ಏನ್ರಿ ಮೇಡಮ್, ಅಲ್ಲ ಆಗುತ್ತಲ್ಲ ಪಾಲಿಸಿ ಇಶ್ಯೂ, ಏನ್ ಮಾಡಕ್ಕಾಗುತ್ತೆ ಹೇಳಿ, ಎಲ್ಲಾರ್ದು ಕ್ಲಿಯರೆನ್ಸ್ ತಗೊಂಡು ಹೋಗ್ಬೇಕದು. ಇವಾಗ ನಿಮ್ಗೆ 18-19 ಹೇಳ್ತೀನಿ. ಇನ್ನೊಂದ್ ರಿಕ್ವೆಸ್ಟ್ ಮೇಡಮ್ ನಿಮ್ ಹತ್ರ, ತಗೊಳಕಾಲ ಅರ್ಜಿ ಅಪ್ಲಿಕೇಶನ್ ತಗೊಳಕಾಲಕ್ಕೆ ಮಿಸ್ ಮ್ಯಾಚಿಂಗ್ ತಗೊಂಡ ಬಿಟ್ಬಿಟ್ರಿ ಮೇಡಮ್. ಅದಕ್ಕೆ ಗೊತ್ತಾಗಲ್ಲ ಪಂಪಾತ್ಪತಿ ಅವರೇ, ಸರ್ವೆ ಆಮೇಲೆ ಆಗುತ್ತಲ್ಲ. ನೀವು ನಾನು ಈ ಬೆಳೆ ಹಾಕ್ತೀನಿ ಅಂತ ಹೇಳಿ ಪ್ರೀಮಿಯಂ ಕಟ್ತೀರಾ, ನೀವು ಅದೇ ಬೆಳೆ ಹಾಕ್ತೀರಾ ಇಲ್ಲ ಅಂತ ಹೇಳಿ ನಮ್ಗೆ ಆಮೇಲೆಲ್ಲ ಗೊತ್ತಾಗೋದು. ಇವಾಗ ಹೆಂಗ್ ಗೊತ್ತಾಗುತ್ತೆ ನೀವು ಕಟ್ಟುವ ಹಾಕಿದ ಮೇಲೆ? ನಿಮ್ ಕಂದಾಯ ಡಿಪಾರ್ಟ್ಮೆಂಟ್ ನವರು ಬಂದು GPS ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಹೌದು ಅದೇ, ಮತ್ತೆ ಆ GPS ಅಲ್ಲಿ ಮಿಸ್ ಮ್ಯಾಚ್ ಆದ್ರೇನೆ ಸಮಸ್ಯೆ ಆಗೋದು. ಅದನ್ನೆಲ್ಲ ನಿಮಗೆ ತಿಳ್ಕೊಳಕ್ಕೆ, ನೀವು ಚೆಕ್ ಮಾಡ್ಕೊಳಕ್ಕೆ ನಿಮ್ಗೆ ಬೆಳೆ ದರ್ಶಕ ಆ್ಯಪ್ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ಮಿಸ್ ಮ್ಯಾಚ್ ಆಗಿತ್ತು ಅಂತಂದ್ರೆ ಆಬ್ಜೆಕ್ಷನ್ ಹಾಕಕ್ಕೆ ನಿಮ್ಗೆ ಅವಕಾಶ ಇದೆ, ಎಲ್ಲದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಆಯ್ತು ಹೋಗ್ಲಿ, ಇವಾಗ ಆಗಿಲ್ಲ ಅಲ್ಲ. ನನಗೆ ಮಾಹಿತಿ ನನ್ನ ಫೋನ್ ನಮ್ಮ ತಮ್ಮ ಎಲ್ಲ ನೋಡ್ತಾನ್ರ ಮೇಡಮ್, ಎಲ್ಲ ನೋಡಿ ಹೇಳ್ತಾ ಸರಿ ಐತಪ್ಪ, ಎಲ್ಲ ಸರಿ ಐತಪ್ಪ ಅಂತ ಅಲ್ಲೆಲ್ಲ ಸರಿ ಐತೆ. ಇನ್ನೊಂದು ಅದಕ್ಕೆ ನಾನು ಇನ್ನೊಂದ್ರಿ ಮೇಡಮ್, 18-19 ಒಂದು ಅಪ್ಲಿಕೇಶನ್ ಕೊಟ್ಟೆ, ಅರ್ಜಿ ಬರ್ಕೊಟ್ಟು ಬಂದಿನ್ರಿ ಮೇಡಮ್. ನಾನು 11/5/2020 18-19 ಸಾಲಿನಲ್ಲಿ ಮುಂಗಾರು ಇದನ್ನ ಹೇಳ್ಬಿಡ್ತೀನಿ ನಾನು ನಿಮ್ಗೆ. 18-19 ನಿಮ್ದು ಮಿಸ್ ಮ್ಯಾಚ್ ಆಗಿದೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಏನ್ ಪ್ರೊಸೀಜರ್ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಹಂಗಾಗಿ ನಿಮ್ದು ಇತ್ಯರ್ಥ ಆಗ್ತದೆ. ನೀವು 18-19 ಸಮಸ್ಯೆ ಇದೆ ಅಂತ ಹೇಳಿದೀರಾ, ಇದನ್ನೇನ್ ಮಾಡಿ AD ಆಫೀಸಿಗೆ ಹೋಗಿ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇತ್ತು ಅಂತಂದ್ರೆ ಅದಕ್ಕೆ ಅವ್ರು ನಿಮಗೆ ದಾಖಲೆಗಳು ಕೇಳ್ತಿದ್ದಾರೆ. ನಿಮ್ ಹತ್ರ ಆಲ್ರೆಡಿ ಇದೆ ಅಂತ ಹೇಳಿದೀರಾ, ತೊಗರಿ ನಾನು ಗೌರ್ಮೆಂಟ್ಗೆ ಮಾರಿದೀನಿ, ನನ್ನ ಹತ್ರ ರಶೀದಿ ಇದೆ ಅಂತ ಹೇಳಿದೀರಾ, ಅದನ್ನ ಹೋಗಿ ಕೊಡಿ. ಅದನ್ನ ಹೋಗಿ ಕೊಟ್ರೆ ಅದ್ರ ರಶೀದಿ ಮೇಲೆ AC ಕಮಿಟಿಯಲ್ಲಿ ಇಟ್ಟು ಇತ್ಯರ್ಥ ಮಾಡ್ತಾರೆ, ಏನು ಸಮಸ್ಯೆ ಆಗಂಗಿಲ್ಲ ಮಿಸ್ ಮ್ಯಾಚ್ ಆಗಿತ್ತು ಅಂತಂದ್ರೆ. ಇನ್ ಕೇಸ್ ಅದು ಬಿಟ್ಟು ಬೇರೆ ಏನಾನು NPCI ಸೀಡ್ ಆಗಿತ್ತು ಅಂತಂತಂದ್ರೆ ಸೀಡ್ ಮಾಡ್ಕೊಳ್ರಿ, ಅಂದ್ರೆ ಅದ್ರ ಸಲುವಾಗಿ ಮಿಸ್ ಮ್ಯಾಚ್ ಆಗಿತ್ತು ಅಂತಂತಂದ್ರೆ ಅದನ್ನ ಹೋಗಿ ಬ್ಯಾಂಕ್ ಅಲ್ಲಿ ಲಿಂಕ್ ಮಾಡ್ಕೊಳ್ರಿ, ಅದನ್ನು ಇತ್ಯರ್ಥ ಆಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ 18-19 ಸಂಬಂಧಪಟ್ಟಂಗೆ. ಮೇಡಮ್ ಇನ್ನೊಂದ್ ಹೇಳ್ರಿ ಮೇಡಮ್, ನೀವ್ ಹೇಳ್ದಂಗೆ ಮೊನ್ನೆ ಕೇಳರಿ, ಮೊನ್ನೆ ಕೊಟ್ಟಿ ಕೊಟ್ಟೆ 2 ತಿಂಗಳಾಗೈತಿವಲ್ಲ ನೀವ್ ಹೇಳಿ ಸರ್ ಮೇಡಮ್. ಆಗ್ಬೇಕಲ್ಲ ಎಲ್ಲ ಆಗ್ಬೇಕಲ್ಲ, AC ಕಮಿಟಿಯಲ್ಲಿ ಇಟ್ಟು ಒಂದೊಂದು ಅಪ್ಲಿಕೇಶನ್ ಇತ್ಯರ್ಥ ಮಾಡ್ಬೇಕು, ಟೈಮ್ ತಗೊಳುತ್ತೆ. ನಿಮ್ದು ದಾಖಲೆಗಳು ಕರೆಕ್ಟ್ ಇತ್ತು ಅಂತಂದ್ರೆ ಎಷ್ಟೊತ್ತಿದ್ರು ಆಗುತ್ತೆ. ದಾಖಲೆಗಳನ್ನ ಬೇಕು, ದಾಖಲೆಗಳು ಬೇಕಾಗ್ತವೆ ಪಂಪಾಪತಿ ಅವರೇ. ಈಗ ಅಷ್ಟು ಮಾಡಿ, ನೀವು ಅಷ್ಟು ಮಾಡಿ, ಜೊತೆಗೆ ನಿಮ್ಮ ಒಂದು ಹೇಳಿದ್ರಲ್ಲ ಫೋನ್ ಸಂಖ್ಯೆ ಹೇಳಿ ನಿಮ್ದು. ಸರ್ ನಮ್ದು ಇದು ನಮ್ಮ ತಮ್ಮ ನಂಬರ್ ಸರ್, ಅದು ನನ್ನ ನಂಬರ್ 9535894226 ರೀ. ಒಳ್ಳೇದು, ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಂತ. ನಿಮ್ದು ಫಾಲೋ ಅಪ್ ಮಾಡ್ತೀವಿ ತಗೊಳ್ಳಿ ನಾವು. ಆಯ್ತು ಬಿಡು, ಥ್ಯಾಂಕ್ ಯು ಮೇಡಮ್. ಒಳ್ಳೇದು, ಮುಂದಿನ ಕರೆ. ಹಲೋ ಹಲೋ, ಹಾ ಹೇಳಿ, ಪ್ರಶ್ನೆ ಎಲ್ಲಿಂದ ರೀ? ಸರ್ ಇವಾಗ ಪ್ರಶ್ನೆ ಬಂದು, ಇವಾಗ 2020-21 ನಾನು ಇನ್ಸೂರೆನ್ಸ್ ಅಮೌಂಟ್ ಕಟ್ಟಿದ್ದೆ ಸರ್, ಅದು ಕ್ರಾಪ್ ಲಾಸ್ ಆಗಿತ್ತು. ಇನ್ಸೂರೆನ್ಸ್ ಕಂಪ್ನಿಗೆ ನಾನು ಕಂಪ್ಲೇಂಟ್ ಮಾಡಿದೆ ಸರ್, ಕಂಪ್ಲೇಂಟ್ ನಂಬರ್ ಕೊಟ್ಟಿದ್ದಾರೆ ಅವರು, ಬಟ್ ಸ್ಟಿಲ್ ಇನ್ನೂ ಅಮೌಂಟ್ ಕ್ಲೈಮ್ ಆಗಿಲ್ಲ ಸರ್. ಅದು ನಿಮ್ಮ ಹೆಸರು ಎಲ್ಲಿಂದ ರೀ ಸರ್? ಇದು ಮಸ್ಕಿ ತಾಲೂಕು ಸರ್, ತಲೆಕಾನ್ ಗ್ರಾಮ. ತಲೆಕಾನ್ ಮಸ್ಕಿ ತಾಲೂಕು. ತಮ್ಮ ಹೆಸರು? ಶರಣ ಬಸು ಸರ್. ಶರಣ ಬಸು ಅವರು ತಲೆಕಾನ್ ಗ್ರಾಮ. ಕಂಪ್ನಿಯವರಿದ್ದಾರೆ, ಕಂಪ್ನಿಯವರಿದ್ದಾರೆ, ಮಾತಾಡ್ತಾರೆ. ಅನಿಲ್ ಕುಮಾರ್ ಅಂತೇಳಿ, ಅನಿಲ್ ಜಾದವ್ ಅಂತೇಳಿ ಮಾತಾಡ್ತಾರೆ. ನಮಸ್ಕಾರ ಸರ್. ಓಕೆ ಸರ್, ಕೊಡಿ ಸರ್, ಕೊಡಿ ಸರ್. ಹಾಂ ನಮಸ್ಕಾರ ಸರ್, ಹೇಳಿ ಸರ್, ಏನು ಪ್ರಾಬ್ಲಮ್ ಏನಾಗಿತ್ತು ನಿಮ್ದು? ಸರ್ ಇವಾಗ 2020-21 ನಾನು ಅಮೌಂಟ್ ಇದು ಮಾಡಿದ್ದೀನಿ ಸರ್ ಜನರಲ್ ಇನ್ಸೂರೆನ್ಸ್ ಕಂಪ್ನಿಗೆ. ಹಾ, ಸೊ ಅದು ಕ್ಲೈಮ್ ಆಗಿಲ್ಲ ಸರ್ ಅದು ಅಮೌಂಟ್. ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್ ನನ್ನ ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡ್ಬಿಟ್ಟು. ಯಾವ GP ಇದೆ ಸರ್ ಅದು ಹೇಳ್ತೀರಾ? ಸರ್ ಗ್ರಾಮ ಪಂಚಾಯತ್ ಬಂದು ತಲೆಕಾನ್ ಸರ್. ತಲೆಕಾನ್ ಗ್ರಾಮ ಪಂಚಾಯತಿ ಮಸ್ಕಿ ತಾಲೂಕು. GP ತಲೆಕಾನ್. ಹಾಂ GP ತಲೆಕಾನ್. ಯಾವ ಬೆಳೆ ತುಂಬಿದೀರಾ ಸರ್ ತಾವಲ್ಲಿ? ಬೆಳೆ ಯಾವ್ದಿದ್ದಿತ್ತು? ನಾವು ಕಡಲೆ ತುಂಬಿದ್ದೀವಿ ಸರ್, ಕಡಲೆ ತುಂಬಿದ್ದೀವಿ. ಕಡಲೆ ಲಾಸ್ ಆಗಿದೆ ಸರ್. ಇನ್ನು ಕಡಲೆದು ಇನ್ನು ಇನಿಷಿಯೇಟ್ ಆಗಿಲ್ಲ ರಬ್ಬಿ ಹಿಂಗಾರು ಬೆಳೆ, ಇನ್ನು ಇನಿಷಿಯೇಟ್ ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ ಸರ್. ಇನ್ನು ಅದಕ್ಕೆ ಟೈಮ್ ಇದೆ, ಸ್ವಲ್ಪ ದಿನ ಟೈಮ್ ಆಗುತ್ತೆ, ವೇಟ್ ಮಾಡಿ ತಾವು ಬರುತ್ತೆ. ಆದ್ರೆ ನಾನು ಇವಾಗ ಸರ್ ಬಹಳ ದಿವಸ ಆಯ್ತು ಸರ್ ನಾನು ಕಂಪ್ಲೇಂಟ್ ಮಾಡ್ಬಿಟ್ಟು. ಸೊ ಕಂಪ್ಲೇಂಟ್ ನಂಬರ್ ಕೂಡ ಇತ್ತು ನಮ್ಗೆ, ನಾನು ಸ್ವಲ್ಪ ಇದು ಮಾಡಲ್ಲ. ಕಂಪ್ಲೇಂಟ್ ಪ್ರಶ್ನೆ ಬರೋದಿಲ್ಲ ರೀ ಇಲ್ಲಿ. ಕೇಳಿ, 19-20-21 ಇನ್ನು ಮೊನ್ನೆ ಖರೀಫ್ ಕ್ಲೇಮ್ಸ್ ಬಂದಿದಾವೆ, ಇನಿಷಿಯೇಟ್ ಆಗಿಲ್ಲ, ಇನ್ನು ಯಾರ್ದು ಬಂದಿಲ್ಲ ಸರ್. ಮುಂಗಾರು ಈಗ ಪೇಮೆಂಟ್ ಇನಿಷಿಯೇಟ್ ಆಗಿರೋದು ಮುಂಗಾರು ಬೆಳೆಗೆ, ಹಿಂಗಾರು ಬೆಳೆ ಏನು ಇನಿಷಿಯೇಟ್ ಆಗಿಲ್ಲ. ಸ್ವಲ್ಪ ದಿನ ನೀವು ವೇಟ್ ಮಾಡಿ, ಟೈಮ್ ತಗೊಳ್ಳುತ್ತೆ ಇದು. ಯಾಕೆಂತಂದ್ರೆ ಆ ಹಂಗಾಮಿಂದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆಗಿ ಅದು ನಮ್ ಡಿಎಸ್ ಹೆಡ್ ಆಫೀಸ್ ಅಲ್ಲೆಲ್ಲ ಇತ್ಯರ್ಥ ಆಗೋ ತನಕ ಏನಿಲ್ಲ ಅಂದ್ರೂ 8-10 ತಿಂಗಳ ತಗೊಳ್ಳುತ್ತೆ. ನೀವು ಈ ಹಂಗಾಮಿ ಕಟ್ಟಿದ್ರೆ ನೆಕ್ಸ್ಟ್ ಹಂಗಾಮು ಮುಂದಿನ ರವಿ ಅಂದ್ರೆ ಇನ್ನು ಅಕ್ಟೋಬರ್ ನವೆಂಬರ್ ತನಕ ಬರುತ್ತೆ ನಿಮ್ದು, ಟೈಮ್ ಹಿಡಿಯುತ್ತೆ ಅದು, ಅವಾಗಿಂದ ಅವಾಗ್ಲೇ ಆಗೋದಿಲ್ಲ. ಸರಿ ಮೇಡಮ್, ಇನ್ನೊಂದ್ ಮಾಹಿತಿ, ಇವಾಗ ನಾವು ಕ್ರಾಪ್ ಲಾಸ್ ಆಗಿದ್ರೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಪಿ ಎಂ ಎಸ್ ಸಿ ವೈ ಅಥವಾ ಇದು ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೀರಲ್ಲ, ಸೊ ನಾವು ಇವಾಗ ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ನೀವು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಿದ್ರೆ, ವಿತ್ ಇನ್ 7 days ಅಲ್ಲಿ ರೆಸ್ಪಾನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಕ್ರಾಪ್ ಏನಪ್ಪ ಹಾರ್ವೆಸ್ಟಿಂಗ್ ಮಾಡಿರ್ತಕ್ಕಂತ ಒಂದು ಪ್ರೂಫ್ ಆದ್ರೂ ಸಿಗುತ್ತೆ ನಿಮಗೆ ವಿತ್ ಇನ್ 7 days ಅಲ್ಲಿ ಬಂದ್ರೆ. ಸೊ ನೀವ್ ಏನ್ ಮಾಡ್ತೀರಿ ಮೇಡಮ್, ನಾವು ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ವಾಪಸ್ ಕಾಲ್ ಮಾಡಿದ್ರೆ ಕಂಪ್ಲೇಂಟ್ ಏನಾಯ್ತು ಅಂತ ಮೇಡಮ್ ಅಂತ ಕಾಲ್ ಮಾಡಿದ್ರೆ ನೀವ್ ಏನ್ ಹೇಳ್ತೀರಿ? ನೀವು ಹಾರ್ವೆಸ್ಟಿಂಗ್ ಮಾಡಿರ್ತಕ್ಕಂಥ ನಮ್ದು ಸರ್ವೆ ಮಾಡಿರ್ತಕ್ಕಂಥದ್ದು ಲಿಸ್ಟ್ ಇಲ್ಲ ಸರ್ ನಿಮ್ಮಲ್ಲಿ, ಅಥವಾ ನಮ್ಮವ್ರು ಯಾರಾದ್ರೂ ಬಂದಿದ್ರ ಅಂತ ಆಮೇಲೆ ಕ್ವಶನ್ ಮಾಡ್ತಾರೆ ಅವರು. ಸೊ ವಿತ್ ಇನ್ 7 days ಅಲ್ಲಿ ಬಂದ್ರೆ ನಮ್ ಸರ್ ಹೆಲ್ಪ್ ಲೈನ್ ಯಾವ ನಂಬರ್ ಅಲ್ಲಿ ಕಾಲ್ ಮಾಡಿದಿರ ತಾವು? ಸರ್ ಯಾವ ವರ್ಷದ ಬೆಳೆ ಬಗ್ಗೆ ಮಾತಾಡುತ್ತಿದ್ದೀರಿ? ಈ ವರ್ಷ ಕಂಪ್ಲೇಂಟ್ ಮಾಡಿದ್ದೀನಲ್ಲ, ಲಾಸ್ಟ್ ಟೈಮ್ ನಾನು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಆಗಿರ್ತಕ್ಕಂಥ ಸಮಸ್ಯೆ ಹೇಳ್ಕೊಂತಿದ್ದೀನಿ. ಏನಾಗಿದೆ ಅಂತ, ಇವಾಗ ನಾನು ಕಂಪ್ಲೇಂಟ್ ಮಾಡ್ಬೇಕು ಅಂತ ನಾನು ಕಾಲ್ ಮಾಡಿದೆ, ಅವ್ರು ಕಸ್ಟಮರ್ ಆಕ್ಚುಲಿ ನಾನು ಅವ್ರು ಇದನ್ ಮಾಡ್ಕೊಂಡಿದ್ದಾರೆ ಸರ್, ಕಂಪ್ಲೇಂಟ್ ನಂಬರ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ನಂಬರ್ ಹೇಳ್ತೀರಾ? ಕಂಪ್ಲೇಂಟ್ ನಂಬರ್ ಹೇಳಿ ಸರ್. ಏನಂದ್ರೆ ನಮ್ಮವರು ನಮ್ಮ ಪ್ರತಿನಿಧಿಗಳು ಬಂದು ಅಲ್ಲಿ ನಿಮ್ಮ ಫೀಲ್ಡ್ ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಸರ್. ಒಂದು ವಾರ ವೇಟ್ ಮಾಡಿದ್ವಿ, ಒಂದು ವಾರವರೆಗೂ ಬರಲಿಲ್ಲ, 15 days ವೇಟ್ ಮಾಡಿದ್ವಿ, 15 days ಬರಲಿಲ್ಲ. ಆಮೇಲೆ ಕಾಲ್ ಮಾಡಿದಾಗ ಹೇಳ್ತಾರೆ ನಿಮ್ಮ ಬೆಳೆಗಳು ಬಂದು ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದ್ ತಿಂಗಳ ಆದ್ಮೇಲೆ ಅಲ್ಲಿ ಏನ್ ಹೇಳ್ತೀವಿ ಸರ್ ಫೀಲ್ಡ್ ಅಲ್ಲಿ? ಸರಿ ಸರ್, ನಿಮ್ ಕಂಪ್ಲೇಂಟ್ ನಂಬರ್ ಕೊಡಿ ನಂಗೆ, ನಾ ಕ್ರಾಸ್ ಚೆಕ್ ಚೆಕ್ ಮಾಡಿ ನಿಮ್ಗೆ ಕಾಲ್ ಮಾಡ್ತೀವಿ ಅಂತ. ನಿಮ್ಗೆ ಏನಿದೆ ಅಂತ ಸರ್ ಇವಾಗ ಕಂಪ್ಲೇಂಟ್ ನಂಬರ್ ಕೊಡ್ತೀನಿ. ಹಾ ಹೇಳಿ, ಕಂಪ್ಲೇಂಟ್ ನಂಬರ್ ಹೇಳಿ. ಹಲೋ ಸರ್, ನಂಬರ್ ನೋಟ್ ಮಾಡ್ಕೊಳ್ಳಿ ಸರ್. ಹಾ, 1004-1 1004-1 15814 ಸರ್. 15814 ಸರಿ ಸರ್. ಶರಣ್ ಬಸವ ಅವರಲ್ಲ? ಹಾ, ನಮ್ಮ ಹೆಸರು ಶರಣ್ ಬಸವ ಅವರು ಅಂತ ಸರ್. ಪ್ರಪೋಸಲ್ ನಂಬರ್ ಇದೆ ಸರ್, ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡ್ರಿ ಸರ್, ನಮ್ದು ಇನ್ಸೂರೆನ್ಸ್. ಹಾ ಹೇಳಿ ಸರ್. ಸರ್ 1321-96 ಸರ್. 8496 ಸರ್, ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮಗೆ. ಮೊಬೈಲ್ ಸಂಖ್ಯೆ ಸರ್? ಮೊಬೈಲ್ ಸಂಖ್ಯೆ 9631 ಸರ್. 8312 ಸರ್. ಒಳ್ಳೇದು, ಶರಣ್ ಬಸ್ ಅವರೇ ಇದನ್ನ ಫಾಲೋ ಅಪ್ ಮಾಡ್ತಾರೆ. ಕಂಪ್ನಿಯವರು ಬರ್ಕೊಂಡಿದ್ದಾರೆ ನಿಮ್ಮ ನಂಬರು, ಕಂಪ್ಲೇಂಟ್ ನಂಬರು, ಫೋನ್ ಸಂಖ್ಯೆಯನ್ನ. ಅವ್ರಿಗೂ ನಾವು ರಿಮೈಂಡರ್ ಮಾಡ್ತಾ ಇರ್ತೀವಿ. ಒಳ್ಳೇದು, ಧನ್ಯವಾದ. ಮುಂದಿನ ಕರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ರೀ? ಸರ್ ಸಿರವಾರಿಂದ ಮಾತಾಡ್ತಾ ಇರೋದು. ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ ಹೇಳಿ. ಸುರೇಶ್ ಅವರ ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ದು ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆ ಮುಂಗಾರು ಮಳೆ ಸರ್ ಓದುವ 2021ರಲ್ಲಿ ಸರ್. ಸರ್, ನಮ್ದು ಕಾಟನ್ ಸಿರವಾರು ಕಾಟನ್ ಕೊಟ್ಟಿದ್ವಿ ಸರ್, ಕಾಟನ್ ಯಾಕೆ ಕ್ಲೇಮ್ ಆಗ್ತಾ ಇಲ್ಲ ಸರ್ ಅಮೌಂಟ್? ಪ್ರತಿ ವರ್ಷ ಇದೇ ರೀತಿ ಆಗ್ತದೆ. ಮೇಡಮ್ ಅವ್ರು ಹೇಳ್ತಾರೆ ಕಾಟನ್ ಸಿರುವಾರದು ತಿಪ್ಪನ್ನ ಅವರು. ಹೇಳಿ ಸರ್. ಇನ್ನೊಂದ್ ಏನ್ ಪ್ರಶ್ನೆ ಅಂದ್ರೆ, ಪ್ರತಿ ವರ್ಷ ಸಿಸಿ ಯಾಕೆ ಮಾಡಲ್ಲ ಸರ್, ರಿಪೋರ್ಟ್ ಕೊಡ್ತಾ ಇಲ್ಲ ಅಧಿಕಾರಿಗಳು ಸರ್? ಹೇಳಿ ಸರ್, ಅದೇನ್ ಸಮಸ್ಯೆ ಎಂಬುದು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಅದೇನ್ ನಿಮ್ ಕಾಟನಿಗೆ ಸರ್? ನನ್ನ ಹೆಸರು ಸುರೇಶ್ ಅಂತ ಹೇಳಿ. ಹಾ, ಬರ್ಕೊಂದಿನಿ ಸರ್. ಸುರೇಶ್ ಶಿರ್ವಾರ್. ಭತ್ತನಾ? ಭತ್ತ ಕಾಟನ್ ಎರಡು ಸರ್. ಓಕೆ, ಪ್ಯಾಡಿ ಅಂಡ್ ಕಾಟನ್. ಏನ್ ಸಮಸ್ಯೆ ಸರ್ ಹೇಳಿ ಸರ್? ಸರ್, ಅಮೌಂಟ್ ಕ್ಲೇಮ್ ಆಗ್ತಾ ಇಲ್ಲ ಸರ್, ಪ್ರತಿ ವರ್ಷನೂ ಇದಾಗ್ತಾ ಇದೆ ಸರ್, ಅಮೌಂಟೇ ಬರ್ತಾ ಇಲ್ಲ ಅಕೌಂಟ್. ಅಂದ್ರೆ ನಿಮ್ದು ಇನ್ಸೂರೆನ್ಸ್ ಕಟ್ಟಿದ್ದು ಅಮೌಂಟ್ ಕ್ಲೇಮ್ ಆಗ್ತಾ ಇಲ್ಲ? ಏನಂದ್ರೆ ಸರ್, ಅದಕ್ಕೊಂದು ಪ್ರೊಸೀಜರ್ ಇದೆ, ಕೇಳ್ಕೊಳ್ಳಿ, ಯಾಕಂದ್ರೆ ಅದು ನಿಮ್ ಗಮನಕ್ಕೆ ತಂದ್ರೆ ಗೊತ್ತಾಗ್ತೆ. ಏನಂದ್ರೆ, ಇವಾಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗವರ್ಮೆಂಟ್ ಇವು ಏನ್ ಹೇಳಿದ್ರೆ, ಮ್ಯಾಕ್ಸಿಮಮ್ 7 years ಇಲ್ಡ್ ಅನ್ನು ತಗೊಂಡು ಅದರಲ್ಲಿ 5 years 5 ವರ್ಷದ ಸರಾಸರಿ ಇಳುವರಿಯನ್ನು ಬೈಫರ್ಕೇಶನ್ ಮಾಡಿ ಈ ವರ್ಷ ಅಂದ್ರೆ ಲಾಸ್ಟ್ 5 years ಇಳುವರಿ ದೊಂದಿಗೆ ಹಲವಾರು ಬೆಳೆಗಳಿಂದ ಬಂದಿರುವಂತ ಈ ಹಿಂದೆ ಬಂದಿರುವಂತ 5 ವರ್ಷದ ಇಳುವರಿ ಈಗ ನೀವು ಕಟ್ಟಿರುವಂತ ಪ್ಯಾಡಿ ಇರಬಹುದು ಮತ್ತೆ ಕಾಟನ್ ಇರಬಹುದು ಈ ಒಂದು ಇಳುವರಿಯನ್ನು ಅದಕ್ಕೆ ಹೋಲಿಕೆ ಮಾಡಿದಾಗ, ಟ್ಯಾಲಿ ಮಾಡಿದಾಗ ಈ 5 ವರ್ಷದ ಇಳುವರಿಕ್ಕಿಂತ ಈಗ ನೀವು ಬಂದಿರುವಂತ ಇಳುವರಿ ಭತ್ತ ಆಗಿರ್ಬೋದು ಕಾಟನ್ ಆಗಿರ್ಬೋದು ಇಳ್ದು ಅದೇನಿದೆ ಅಂದ್ರೆ ಅದ ಸರಾಸರಿ ಇಳುವರಿಕ್ಕಿಂತ ಕಡಿಮೆ ಆದಲ್ಲಿ ಅಂತ ಸಿಚುವೇಶನ್ ದಲ್ಲಿ ಮಾತ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ನೀವು 5 ವರ್ಷಕ್ಕಿಂತ ಇಳುವರಿಕ್ಕಿಂತ ಈಗ ಸದ್ಯ ಬಂದಿರುವಂತ ಒಂದು ಇಳುವರಿ ಇಂತಿಂತ ಕ್ರಾಪ್ ಗಳು ಕಡಿಮೆ ಇದೆ, ಈ ಕ್ರಾಪ್ ಗಳಿಗೆ ನೀವು ಏನ್ ಮಾಡಿದ್ರಿ ಯಾರು ರೈತರು ವಿಮೆ ಮಾಡಿರ್ತಾರೆ ಅದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೋಂದಾಯಿತ ವಿಮಾ ರೈತರಿಗೆ ವಿಮೆ ಪರಿಹಾರ ಮಾಡ್ರಿ ಅಂತೇಳಿ ಅದು ಇಳುವರಿ ಆಧರಿಸಿ ಕೊಡ್ತಾರೆ. ಇದು ನಿಮಗೆ ಒಂದೇ ಬರಬೇಕಾದಂತ ಇಲ್ಲ, ಇದು ಯಾಕೆ ಗೊತ್ತಾ, ಇದು ಸ್ಟೇಟ್ ಲೆವೆಲ್ ಒಂದು ಕಮಿಟಿ ಇರುತ್ತೆ ಅಗ್ರಿಕಲ್ಚರ್ ಕಮಿಷನರ್ದು ಮತ್ತೆ ಇವರು ಇನ್ಸೂರೆನ್ಸ್ ಕಂಪನಿಯವರು ಎರಡು ಜಾಯಿಂಟ್ ಆಗಿ ಇದನ್ನು ಇದು ಆಕ್ಟಿವಿಟಿ ಮಾಡ್ತಾರೆ. ಅವಾಗ ಸರ್ಕಾರ ಮತ್ತು ಇನ್ಸೂರೆನ್ಸ್ ಕಂಪನಿಯವರು ಎರಡು ಸೇರಿ ನಿಮಗೆ ಒಂದೇಳೆ ಅದು ಇಡೀ ಅದು ನೋಟಿಫೈಡ್ ಕ್ರಾಪ್ ಇರ್ತದೆ. ನೋಟಿಫೈಡ್ ಕ್ರಾಪ್ ಯಾವುದು ಲೆಸ್ ದೆನ್ 5 ಇಯರ್ಸ್ಗಿಂತ ಕಡಿಮೆ ಇಳುವರಿ ಬಂದಿರ್ತಾರೋ ಅಂತ ಕ್ರಾಪ್ಗಳಿಗೆ ಮಾತ್ರ ಅದು ಇದು ಡೈರೆಕ್ಷನ್ ಕೊಡ್ತಾರೆ ಅವ್ರು ಈ ತರ ಕೊಡ್ರಿ ಅಂತೇಳಿ. ಎಲ್ಲ ಕ್ರಾಪಿಗೆ ಕೊಡಲ್ಲ, ಈ ವರ್ಷ ಬರ್ಬೋದು ಇಳುವರಿ ಜಾಸ್ತಿ ಬಂತಂದ್ರೆ ಬರ್ಲಿಕ್ಕಿಲ್ಲ ಹೆಂಗಿರ್ತದೆ. ಏನ್ ಸರ್ ಕ್ಲಿಯರ್, ನಮ್ದು ರೈತರದ್ದು ಹೊಲ ನಾಶ ಆಗುತ್ತೆ ಸರ್, ಮಳೆ ಜಾಸ್ತಿ ಆಗಿ ಕಂಪ್ನಿಗಾಗಿ ಕಟ್ಟೋಗಿರ್ತಾರೆ ಸರ್ ಗಿಡ ಕಾಲ. ಆ ಟೈಮ್ನಲ್ಲಿ ಸಮೀಕ್ಷೆ ಅಂತ ಮಾಡ್ಬೇಕಲ್ಲ ಸರ್, ಸಿಸಿ ಅಂತ ಮಾಡ್ಬೇಕಲ್ಲ ಸರ್, ಸಿಸಿ ಮಾಡಲ್ಲ ಸರ್, ನಾವೇ ಒತ್ತಾಯ ಮಾಡಿ ಅಧಿಕಾರಿಗಳಿಗೆ. ಸುರೇಶ್ ಅವರೇ, ಏನ್ ಮಾಡ್ತಂದ್ರೆ ಈಗ ಅದು ಡಿಪೆಂಡ್ ಆಫ್ ಫ್ಲಡ್, ಫ್ಲಡ್ ಸಿಚುವೇಶನ್ ಬಂದಾಗ ಏನಾಗಿರ್ತಂದ್ರೆ ಅದು ನೀವು ಬಿತ್ತಿರ್ತೀರಿ ಅದು ಪ್ರವಾಹ ಬಂದ್ ಕಾಸಿ ಅದು ಪೂರ ಬೆಳೆ ಇದು ಆಗ್ಬಿಡ್ತದೆ, ಕೊಲಾಪ್ಸ್ ಆಗಿರ್ತಾವ. ಅಂತ ಸಿಚುವೇಶನ್ ದಲ್ಲಿ ಏನ್ ಮಾಡಿರ್ತಂದ್ರೆ ಅದು ಅನ್ಫಾರ್ಚುನೇಟಿ ಬಂದಿದ್ದು. ಈಗ ನೋಡ್ರಿ ನಾವು ಸಿಸಿ ಏನ್ ಮಾಡ್ತೀರಿ, ಮಳೆ ಬಂದ ತಕ್ಷಣ ಹಾನಿ ಆಗ್ಬಿಡುತ್ತೆ. ಹಾನಿ ಆದ ತಕ್ಷಣ ಫಾರ್ ಎಕ್ಸಾಂಪಲ್ ಒಂದು ಎಕರೆ ಇದೆ, ಒಂದು ಎಕರೆನಲ್ಲಿ ಈಗ ಒಂದು 1 ಮಂತ್ ಆಗಿದೆ ಬೆಳಿ, 1 ಮಂತ್ ಆಗಿದ್ದು ಫ್ಲಡ್ ಅನ್ಫಾರ್ಚುನೇಟಿ ಮಳೆ ಬಂದ ಕಾಸಿ ಅದು ಏನಾಗ್ಬಿಡುತ್ತೆ ಕೊಚ್ಚಿಕೊಂಡು ಹೋಗಿದೆ. ಹೋದಾಗ ಅವಾಗ ನಾವು ಬಂದಂತ ಬೆಳೆಗಳಿಂದ ಇಳುವರಿ ಇರಂಗಿಲ್ಲ, ಎಷ್ಟು ಪ್ರಮಾಣದಲ್ಲಿ ಲಾಸ್ ಆಗಿದೆ ಅಂತೇಳಿ ಅಂತ ಬೆಳೆಗೆ ಇದು ಮಾಡಕ್ ಬರಂಗಿಲ್ಲ. ಮ್ಯಾಕ್ಸಿಮಮ್ ಏನಂದ್ರೆ 80 ಡೇಸ್ ಅಬೋವ್ ಬಂತಂದ್ರೆ 19 ಡೇಸ್ ಬೆಳೆ ಇರ್ತಾವ. ಆ ಸಿಚುವೇಶನ್ ದಲ್ಲಿ ಏನಂದ್ರೆ ಅದು ಮ್ಯಾಚೂರ್ಡ್ ಬಂದಿರುತ್ತೆ, ಕ್ರಾಪ್ ತೆನೆ ಬಿಟ್ಟಿರ್ತದೆ, ಅವಾಗ ಏನಂದ್ರೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಬಟ್ ಈ ತರ ಅನ್ಫಾರ್ಚುನೇಟಿ ಮಳೆ ಆಗಿ ಹೋಗಿರ್ತಲ್ಲ ಅದು ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಅಂತ ಇದು ಮಾಡಕ್ ಆಗಲ್ಲ. ಅದರದೇ ಆದಂತ ಪ್ರೊಸೀಜರ್ ಇದೆ, ಒಂದು ಲಾಸ್ಟ್ ಇಯರ್ಸ್ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದೆ. ಆ ಕೊಚ್ಕೊಂಡು ಹೋದಂತ ಬೆಳೆಗಳಿಗೆ ನಿಮ್ಗೆ ಗೊತ್ತಿರಬಹುದು ಲಾಸ್ಟ್ ಇಯರ್ ಏನ್ ಮಾಡಿದ್ರೆ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದವರು ಅದಕ್ಕೊಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯವರು ಫಸ್ಟ್ ಇದ್ರೊಳಗೆ ಎಷ್ಟು ಲಾಸ್ ಆಗಿದೆ ಲಾಸ್ಟ್ ಆಗಸ್ಟ್ 2020-21 ಅವಾಗ ಮತ್ತೆ ಆ ನಂತರ ಸೆಕೆಂಡ್ ಇದರಲ್ಲಿ ಫ್ಲಡ್ ಬಂದಾಗ ಎಷ್ಟು ಲಾಸ್ ಆಗಿದೆ ಈ ತರ ಇದು ಮಾಡ್ಕಾಸಿ ಸರ್ಕಾರಕ್ಕೆ ಏನ್ ಮಾಡಿದ್ರೆ ವರದಿ ಸಲ್ಲಿಸಿದ್ದಾರೆ ಅಂತವೆಲ್ಲ ಬಂದಿದೆ. ಆದ್ರೆ ಇದು ಫಸ್ಟ್ ಗೆ ಒಂದ್ ತಿಂಗಳ ಬಿತ್ತಿದ್ದೇನೆ ಆಗಿದ ನಂತರ ಮಳೆ ಬಂದು ಅದು ಇದು ಆಗ್ಬಿಡ್ತಾರಲ್ಲ ಅಂತ ಬೆಳೆಗಳಿಗೆ ನಾವು ಯಾವ ಆಧಾರಕ್ಕೂ ಕೊಡಕ್ ಬರಲ್ಲ. ಯಾಕಂದ್ರೆ ಇಲ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನಿಮ್ ಪರಿಹಾರ ಕೊಡ್ಬೇಕಾದ್ರೆ. ಹಾ ಅಂದ್ರೆ ಅದು ಕ್ರಾಪ್ ಬಂದ ಇದು ಆಗಿರ್ಬೇಕಲ್ಲ, ಅಂದ್ರೆ ಬಜೆಟ್ ನಾವು ಖರ್ಚು ಮಾಡಿರ್ತಾರೆ ಯಾವ್ದು ಇಲ್ಲ ಇಲ್ಲ ಆ ತರ ಇಲ್ಲ. ಅದು ಲಾಸ್ಟ್ ಡಿಪೆಂಡ್ ಆಫ್ ಲಾಸ್ ಆಗಿರ ಮ್ಯಾಗ ಆಗಿರ್ತಾವ. ಬಟ್ ಇದು ಏನಾಗಿರ್ತ ಅದು ಏನಾಗಿರ್ತಂದ್ರೆ ಅದು ಅನ್ಫಾರ್ಚುನೇಟ್ ಆಗಿರ್ತಾವ. ಈಗಾಗಲೇ ಲಾಸ್ಟ್ ಟೈಮ್ ಮಾಡಿರ್ತಾರ, ನಿಮಗೂ ಮಾಡಿರ್ಬೋದು ಮಾಡಿರ್ತಾರ. ಬಟ್ ಅದು ಏನ ಡಿಪೆಂಡ್ ಆಫ್ ಕ್ರಾಪ್ ಲಾಸ್ ಮ್ಯಾಗೆ ಅಂದ್ರೆ 3 ಸಲ ಮಾಡಿರ ಲಾಸ್ಟ್ ಟೈಮ್. ಯಾಕೆ ಗೊತ್ತಾ, ಮಳೆ ಕಂಟಿನ್ಯೂ ಆಗಿರೋದ್ರಿಂದ ಫಸ್ಟ್ ಟೈಮ್ ಅಂದ್ರೆ 20% ಲಾಸ್ ಆಗಿರ್ತಾವ, ಮತ್ತೆ ಮಳೆ ಬಂದಾಗ ಮತ್ತೆ ಒಂದು 50% ಲಾಸ್ ಆಗಿದೆ. ಈ ತರ ಮೂರನ್ನು ಟ್ಯಾಲಿ ಮಾಡಿ ಲಾಸ್ಟ್ ಟೈಮ್ ಇದಕ್ಕೆ ಕಳಿಸಿದ್ದಾರೆ ಅಗ್ರಿಕಲ್ಚರ್ ಕಮಿಷನರ್ ಅವರಿಗೆ, ಸ್ಟೇಟ್ ಕಮಿಟಿಗೆ. ಆ ಕಮಿಟಿ ಅವರು ಮತ್ತು ಅಗ್ರಿಕಲ್ಚರ್ ಕಮಿಷನರ್ ಸೇರಿಸಿ ಅದೆಲ್ಲ ಫೈಂಡ್ ಔಟ್ ಮಾಡ್ಕಾಸಿ ಇಷ್ಟಿಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತೇಳಿ ಅವರಿಗೆ ಈಗಾಗಲೇ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೇನೋ ಮಿಸ್ ಆಗಿರ್ಬೋದು, ಬಟ್ ಎಲ್ಲರಿಗೂ ಅಂತೂ ಡಿಪೆಂಡ್ ಆಫ್ ಕ್ರಾಪ್ ಆಧಾರದ ಮೇಲೆ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಅದು ಡ್ಯಾಮೇಜ್ ಆಗಿದೆ. ಸುರೇಶ್ ಅವರು ಕೇಳಿ, ಬೇಗ ಕೇಳಿ ಸರ್. ನಮ್ ಜಗಳಿನ ಪಕ್ಕದಲ್ಲಿ ಮತ್ತೆ ಜಮೀನ್ ಇದ್ದಾರ, ಜಮೀನಲ್ಲಿ 1 ಎಕರೆಗೆ 5,000 ರೂಪಾಯಿ ಅದು ಸರ್ಕಾರ ಅದು ಇದು ಬಗ್ಗೆ ಸಂಬಂಧಪಟ್ಟಂತಂದ್ರೆ ಪ್ರಧಾನ ಪರಿಹಾರ ಕೊಡ್ತಾ ಇರೋದು. ಅದು ಇನ್ಸೂರೆನ್ಸ್ ಅಲ್ಲ, ಇನ್ಸೂರೆನ್ಸ್ ಪರಿಹಾರ ವರ್ಷಕ್ಕೆ 2 ಟೈಮ್ಸ್ ಕೊಡ್ತಾ ಇದೆ. ಅದು ಪ್ರಧಾನ ಮಂತ್ರಿ ಅವರ ಒಂದು ಯೋಜನೆ ಆಗಿದೆ, ಪ್ರತಿಯೊಬ್ಬ ರೈತರಿಗೂ ಬೆಳೆ ಲಾಸ್ ಆಗಲಿ ಆಗದೆ ಇರಲಿ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ. ಬೇರೆ ಈಗ ಪರಿಹಾರ ಸ್ಟೇಟ್ ಗೌರ್ಮೆಂಟ್ ಬೇರೆ ಕೊಡ್ತದೆ, ಒಮ್ಮೆ ಸರ್ವೆ ಮಾಡಿ ಇಲಾಖೆಯಿಂದ ಸರ್ವೆ ಮಾಡಿ ಏನೋ ಬೆಳೆ ಹಾನಿ ಆದಾಗ ಅಂದ್ರೆ ಅನ್ಫಾರ್ಚುನೇಟ್ ಆಗಿ ಯಾವ ಬೆಳೆ ಕೊಟ್ಟಿದ್ದಾರೆ ಅಂತ ಅವ್ರು ಏನು ಯಾವ ಬೆಳೆ ಹಾಕಿದ್ರೆ ಅಂತ ನಿಮ್ಗೆ ಕಾಟನ್ ಹಾಕಿದ್ರೆ ಕಾಟನ್ ಅಂದ್ರೆ ಬೆಳೆ ಪರಿಹಾರ ಆಗಿರುತ್ತೆ ಬೆಳೆ ಪರಿಹಾರ. ಸುರೇಶ್ ಅವರೇ ನಿಮ್ಮ ಒಂದು ಫೋನ್ ಸಂಖ್ಯೆನ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ, ಮಾತಾಡ್ತಾರೆ ನಿಮ್ಗೆ ಮತ್ತೆ ಒಳ್ಳೇದು. ಮುಂದಿನ ಕರೆ ಹಲೋ ಸರ್ ಕೇಳಿ, ಎಲ್ಲಿಂದ ರೀ ನಿಮ್ಮ ಹೆಸರು? ನಮ್ದು ಲಿಂಕ್ಸೂರ್ ತಾಲೂಕು ಇಚ್ಚನಾಳ ಸರ್. ಹಾ ನಿಮ್ಮ ಹೆಸರು? ಬೆಳೆ ವಿಮೆ ಇದು ಮಾಡಿರಲ್ ಸರ್. ಈಗ ನಾವು ಪ್ರತಿ ವರ್ಷ ಹಿಂಗಾರಿ ಮುಂಗಾರಿ ಎರಡು ವರ್ಷ ತುಂಬ್ತೇವೆ. 2016 ಯಾವಾಗ ಸ್ಕೀಮ್ ಅನ್ವಯ ಆಗೈತ್ರಿ? ಮೂರು ಯಾವ ಬೆಳೆ ತುಂಬಕತ್ತೀರಿ? ತೊಗರಿ, ಸಜ್ಜಿ, ಎಳ್ಳು ಎಲ್ಲ ತುಂಬಿರಿ. ಅಕ್ಕಿ ಈಚಿನಾಳ ಒಣಬೇಸಾಯ ಇದೇನ್ರಿ? ಒಣಬೇಸಾಯ ಬೆಳೆಗಳು ಹೂನ್ರಿ. ಲಿಂಗಸೂರು ತಾಲೂಕು ರೀ, ಎಲ್ಲಾ ತುಂಬಕೈತಿ. ಒಂದ್ ವರ್ಷನ ಬರೋಲ್ರಿ, ಹೋದ ವರ್ಷ 2021 ಮಣ್ಣೆ ಕ್ಲೈಮ್ ಆಗ್ಯಾವ ಅಂತಂದ ಮೆಸೇಜ್ ಬಂದವ್ರಿ. ಕ್ಲೈಮ್ ನಮ್ ದೇವದೂರು ಲಿಂಗಸೂರು ತಾಲೂಕಿ ಒಬ್ಬ ರೈತರಿಗೆ ಬಂದಿಲ್ರಿ, ಎಲ್ಲಾ ಲಿಂಗಸೂರು ದೇವದೂರು ತಾಲೂಕು, ಹಿಂದೂರು ತಾಲೂಕು, ಮಾನಿ ತಾಲೂಕು, ರಾಯಚೂರು ತಾಲೂಕು ಬಂದ್ರಿ. ಮಜ್ಜಿ ತಾಲೂಕನೇ 2020 ಹೇಳ್ತಾ ಇದ್ದಾರೆ. 2020 ಹೇಳ್ತಾರೆ ಮೇಡಮ್ ಅವ್ರು ಹೇಳಿ. 2016 ಇನ್ಸೂರೆನ್ಸ್ ತುಂಬಕೈತಿ, 1 ರೂಪಾಯಿ ಬರೋಲ್ಲ ಹಂಗಂತ. ಈಗ ನಿಮ್ಗೆ ಮೆಸೇಜ್ ಅದು ಎಕ್ನಾಲಜ್ಮೆಂಟ್ ಮೆಸೇಜ್ ಎಲ್ಲ ಬಂದವಲ್ಲ, ಹೋದ ವರ್ಷದ ಮೆಸೇಜ್ ಬಂದಿದೆ ನಿಮ್ಗೆ? ಅಲ್ಲ ಸರ್, ಮೆಸೇಜ್ ನಾವು ಇನ್ಸೂರೆನ್ಸ್ ಕಂಪ್ನಿ ತುಂಬಿದ್ದು, ಬ್ಯಾಂಕ್ ಫಾರ್ವರ್ಡ್ ಆಗಿದ್ದು, ಬ್ಯಾಂಕ್ ಲಿಂದ ಇನ್ಸೂರೆನ್ಸ್ ಕಂಪ್ನಿ ಫಾರ್ವರ್ಡ್ ಆಗಿದ್ದು ಮೆಸೇಜ್ ಬರ್ತಾವ್ರಿ. ಹೇಳ್ತಾರೆ ಈಗ ಮೇಡಮ್ ಅವರು ತಮ್ದು ಯಾವ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಿದ್ರಿ ನೀವು? ಹೋದ ವರ್ಷ ಅನ್ರಿ ಮೇಡಮ್? ಹೋದ ವರ್ಷದಲ್ಲ, ನೀವು ಕೇಳ್ತಾ ಇರೋದು ಯಾವ ವರ್ಷದ್ದು? 2016 ತುಂಬಕೈತಿ, 1 ರೂಪಾಯಿ ಬಂದಿಲ್ಲ ಇಲ್ಲಿವರೆಗೆ 5 ವರ್ಷದಿಂದ. ಅಲ್ಲ ನೋಡ್ರಿ, ಫಸ್ಟ್ ಇನ್ಶೂರೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಕಟ್ಟಿದ್ರೆ ಬರ್ಲೇಬೇಕು ಅಂತ ಇರೋದಿಲ್ಲ ಅದು ಫಸ್ಟ್. ಅಲ್ರಿ ಬೆಳೆ ವಾದಸ್ ಲಾಸ್ ಆಗ್ತಿಲ್ರಿ, ಮಳಿ ಬಂದ್ರೆ ಎಲ್ಲ ತಲೆಟೆ ಅವ್ರು ಬಂದು ಹೊಲಗಳನ್ನ ನೋಡಿಕೊಂಡ್ ಎನ್ಡಿಆರ್ ಪ್ರಕಾರ ಅಂತಂದ ಪರಿಹಾರ ಕೊಟ್ಟೋಯ್ರಿ. ಪರಿಹಾರ ಕೊಟ್ಟೋದ್ಮೇಲೆ ಲಾಸ್ ಅಂತ ಬಂದ್ರೆ ಇಷ್ಟು ಲಾಸ್ ಅಂತ ಇರ್ಬೇಕಲ್ಲ. ನಮ್ದು 7 ವರ್ಷದ ಇಳುವರಿ ಏನ್ ತಗೊಳ್ತೀವಲ್ಲ, ಅದ್ರ ಅದಕ್ಕೆ ಅನುಗುಣವಾಗಿ ಲಾಸ್ ಆಗಿದ್ರಷ್ಟೇ ಬರುತ್ತೆ ಪರಿಹಾರ. ಏನಾಗುತ್ತೆ, ಒಂದು ವಿಲೇಜ್ ಅಲ್ಲಿ 33% ಲಾಸ್ ಆಗಿದ್ರೆ ಪರಿಹಾರ ಸೆಟಲ್ ಮಾಡ್ಬಿಡ್ತಾರೆ, ಬಟ್ ಇನ್ಶೂರೆನ್ಸ್ ಬೇರೆ ರೀತಿ ಆಗುತ್ತೆ, ಆ ಕಾರಣಕ್ಕೆ ಬಂದಿರಂಗಿಲ್ಲ. ಯಾವ ಬೆಳೆ ಹಾಕಿದ್ರಿ ನೀವು ಲಾಸ್ಟ್ ಇಯರ್, ಯಾವ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಿದ್ರಿ? ತೊಗರಿ ಕಟ್ಟಿವ್ರಿ, ಹತ್ತಿ ಕಟ್ಟಿವ್ರಿ, ಎಲ್ಲ ಕಟ್ಟಿವ್ರಿ. ಲಿಂಗಸೂರು ತಾಲೂಕು ಅವ್ರದ್ದು ತೊಗರಿ ಹತ್ತಿ ಕಟ್ಟಿದಾರಂತ ಹೋದ ವರ್ಷ ಎಲ್ಲ 2020 ಅಲ್ರಿ. ನಮ್ಮ ಒಂದ್ ಒಂದ್ ವಿಲೇಜ್ ಒಂದ್ ಹೋಬಳಿ ವಾರ ಏನೋ ನೋಡಿರ್ಬೇಕಂದ್ರ ಲಿಂಗಸೂರು ತಾಲೂಕು ಒಬ್ಬ ರೈತರಿಂದ ಲಾಸ್ ಆಗಿಲ್ಲ ಅನ್ರಿ? ಅಲ್ಲ ನಾವ್ ಲಾಸ್ ಆಗ್ಯದ ಆಗಿಲ್ಲ ಅನ್ನಕರ ಬರೋದಿಲ್ಲ ರೀ, ಅದು ಸಿಸಿ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಈಗ ತಾಲೂಕು ತಾಲೂಕು ಸಂಚಾಲಕರ MD ಇಬ್ರಾಹಿಂ ಕೇಳಿದ್ರಪ್ಪ ಅಂದ್ರೆ ಅವ್ರೇನಂತಾರ, ಅಧಿಕಾರಿಗಳು ಇಳುವರಿ ಜಾಸ್ತಿ ಬಂದ ನಮಗೆ ಇದು ಕೊಟ್ಟಾರ, ಮಾಹಿತಿ ಕೊಟ್ಟರೆ ಹಂಗಾಗಿ ನಿಮ್ಗ ಯಾರು ಮಾಹಿತಿ ಕೊಡಲ್ರಿ. ಒಂದ್ ಇಲಾಖೆ ಅಲ್ಲ ಇಲ್ಲಿರೋದು, ಎಲ್ಲ 5 ಇಲಾಖೆ ಸೇರಿ ಮಾಡುತ್ತೆ ಇದನ್ನ. ಅದಕ್ಕೆ ಏನಂತಂದ್ರೆ ಕೃಷಿ ಇಲಾಖೆ ಇರುತ್ತೆ, ತೋಟಗಾರಿಕೆ ಇಲಾಖೆ ಇರುತ್ತೆ, ಇದು ಯಾರು ಇವ್ರು ಇರ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆದವ್ರು ಇರ್ತಾರೆ, ಅಂಕಿ ಸಂಖ್ಯೆ ಶಾಸ್ತ್ರದವ್ರು ಇರ್ತಾರೆ, ಅಂಡ್ ಮತ್ತೆ ಇವ್ರು ಇರ್ತಾರೆ ಯಾರು ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಅಂಡ್ ಮತ್ತೆ ಇನ್ಶೂರೆನ್ಸ್ ಕಂಪನಿ ಅವರು ಇರ್ತಾರೆ. ಅದನ್ನ ಮಾಡಕಲ್ಕ ರೈತರು ಇರ್ತಾರೆ. ಹಂಗೆ ಇದು ಮಾಡಕ್ಕಾಗಲ್ಲ. ಸಿಸಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಟೋಟಲ್ ವಿಡಿಯೋ ಮಾಡ್ತಾರೆ, ಅದ್ರಾಗ ಏನು ಫೋರ್ಜ್ ಮಾಡಕ್ ಆಗೋದಿಲ್ಲ. ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ರೀ, ಇಳುವರಿ 5 ವರ್ಷದ ಇಳುವರಿಕ್ಕಿಂತ ಜಾಸ್ತಿ ಬಂದಿತ್ತಂದ್ರೆ ಆ ಕ್ರಾಪ್ ಡಿಕ್ಲೇರ್ ಆಗಿರಂಗಿಲ್ಲ ಆ ತಾಲೂಕಿಗೆ. ತಾಲೂಕಿಗೆ ಡಿಕ್ಲೇರ್ ಆಗಿಲ್ಲಪ್ಪ ಅಂತಂದ್ರೆ ವಿಮೆ ಬರೋದಿಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಡಿಕ್ಲೇರ್ ಆಗಿರಂಗಿಲ್ಲ, ಹಿಂಗಾಗಿ ಅದಕ್ಕೆ ಬೆಳೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಬೆಳೆ ಬರ್ತಲ್ಲ ಅಂತ ಹೇಳ್ತಲ್ರಿ, ಮತ್ತೆ ಲಾಸ್ ಆಗೈತಿ ಅಂತಂದ್ರೆ ಎಲ್ಲ ಕಂದಾಯ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಎಲ್ಲಾರು ಬಂದು ಕೈಸಿ ಫೋಟೋ ತಕ್ಕಂಡು ನೋಡಿದಾರಲ್ಲ ರೈತರಿಗೆ. ಈಗ ಬೆಳೆ ಲಾಸ್ ಆದದ್ದು ಬೇರೆ, ಒಮ್ಮೆ ಮಳೆ ಆಗ್ಲಾರ್ದೆ ಆಗಿರುತ್ತೆ, ಪರಿಹಾರ ಗೌರ್ಮೆಂಟ್ ಕೊಡ್ತದೆ ಸ್ಟೇಟ್ ಗೌರ್ಮೆಂಟ್, ಇದು ವಿಮಾ ಕಟ್ಟಿದ್ದು ಬೇರೆ, ಇದು 5 ವರ್ಷದ ಇಳುವರಿ ತಗೋತಾರ ಅವ್ರು ಎವರೇಜ್. ಆ ವರ್ಷದ ಏನಿರುತ್ತಲ್ರಿ ಅದನ್ನು ನೋಡ್ತಾರೆ ಪರಿಹಾರ. ನೀವು ಹೋದ ವರ್ಷದ ಈಗ 2020 ನಿಮ್ಗೆ ಏನ್ ಮೆಸೇಜ್ ಬಂತ, ಕಟ್ಟಿದ ಬಗ್ಗೆ ಬಂತ ಅಥವಾ ಆಗಿದೆ ಅಂತ ಬಂತ? ಯಾವ್ದು ಬಂದಿಲ್ಲ ರೀ, ಇನ್ಶೂರೆನ್ಸ್ ಕಂಪ್ನಿ ಫಾರ್ವರ್ಡ್ ಆಗಿದ್ದು ಅಷ್ಟೇ ಮೆಸೇಜ್ ಬರ್ತಾರ ಇನ್ಶೂರೆನ್ಸ್ ತಿಂದಾಗ. ಒಳ್ಳೆ ಪರಿಹಾರ ಏನು ಬಂದಿಲ್ಲಲ್ರಿ. ಹಿಂಗಾರು ಕಟ್ಟಿದೀರಾ? ಹಿಂಗಾರು ಹಂಗಾಮಲ್ ಕಟ್ಟಿದೀರಾ? ಹಿಂಗಾರು ತುಂಬೈತಲ್ರಿ, ಹಿಂಗಾರು ತುಂಬೈತಿ, ಕಡ್ಲಿ ತಿಂದಿವಿ, ಜೋಳ ತಿಂದಿವಿ, ಅದನ್ನ ಏನಿಲ್ಲ. ಅದು ನೋಡೋಣ, ಅದು ಇನ್ನ ಬಂದಿಲ್ಲ, ಅದು ಬಂದ್ರು ಬರಬಹುದು ಆಶ್ವಾಸನೆ. 2019 ಖಾರೀಫ್ ತುಂಬಿ, ಖಾರೀಫ್ ಸಜ್ಜಿ ಬೆಳಿ ಅದ್ರದ್ರೆ ಬರೀ 1739 ರೂಪಾಯಿ ಹಾಕಿರ, 10,000 ಇನ್ಶೂರೆನ್ಸ್ ತುಂಬಿತು, 1739 ರೂಪಾಯಿ ಹಾಕಿರ. ಇದು ಎಲ್ಲಾರ್ದು ರೈತರ ಪ್ರಶ್ನೆ ಇದು ಕೇಳೋದು. ನಾವೆಲ್ಲ ತುಂಬತಾ ಇದೀವಿ, ಪ್ರತಿ ವರ್ಷನು ಬರ್ತಾ ಇಲ್ಲ ನಮಗೆ ಏಕೆ ಅಂತಕ್ಕಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀವಿ? ನಿಮ್ ಪ್ರಶ್ನೆ ನಿಮ್ ಹಾಗೆ ಎಲ್ಲಾ ರೈತರು ಕೇಳ್ತಾ ಇದ್ದಾರೆ, ನಾವು ವರ್ಷ ತುಂಬತಿದ್ವಿ ನಮ್ ಬೆಳೆ ಬರ್ತಾ ಇಲ್ಲ ಅಂತಕ್ಕಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತ ನಮ್ಗೆ ತಿಪ್ಪಣ್ಣ ಸರ್ ಅವರು ಹೇಳಬೇಕು, ಯಾಕಂದ್ರೆ ಕ್ರಾಪ್ ಕಟಿಂಗ್ GP ಲೆವೆಲ್ ಅಲ್ಲಿ ನಾವು ಕ್ರಾಪ್ ಕಟಿಂಗ್ ಮಾಡ್ತಾರೆ. ಸರ್ ಸ್ವಲ್ಪ ಹೇಳಿ ಸರ. ಹಲೋ ಹಲೋ, ಕೇಳ್ರಿ ಈಗ ಇದ್ರ ಮುಂದೆ ವೇಟ್ ಮಾಡ್ತಾ ಇದ್ದಾರೆ ರೈತರು, ಬೇಗ ಹೇಳಿ. ತಮಗೆ ಹೇಳ್ಬೇಕಂದ್ರೆ ಏನಿದೆ ಅಂದ್ರೆ ಇಲ್ಲಿ 2 ಟೈಪ್ ಇದೆ ರೀ ಸರ್. ಏನಂದ್ರೆ ಒಂದು ಇದು ಕ್ರಾಪ್ ಲಾಸ್, ಒಂದು ಬೆಳೆ ಹಾನಿ ಒಂದ್ ಕಡೆ ಇದೆ, ಇನ್ನೊಂದು ಇನ್ಸೂರೆನ್ಸ್ ಈಲ್ಡ್ ಅಂತೇಳಿ. ಈಗ ವಿಮೆ ಕಟ್ತಾ ಇರೋದು ಯಾವ ಆಧಾರ ಮೇಲೆ ಅಂದ್ರೆ ನಿಮಗೆ ಪರಿಹಾರ ಕೊಡಬೇಕಾದ್ದು ಈಲ್ಡ್ ಆಧಾರ ಮೇಲೆ, ಬಂದಂತ ಇಳುವರಿನ ಆಧರಿಸಿ ನಿಮಗೆ ಕೊಡಬೇಕಾದದ್ದು ವಿಮೆ. ಅದು ಒಂದು ಅರ್ಥ ಮಾಡ್ಕೊರಿ ಪಾಪ, ನಿಮ್ಗೆ ಗೊತ್ತಿಲ್ಲೇನು. ಈಗ ಎರಡನೇದೇನಂದ್ರೆ ಕ್ರಾಪ್ ಲಾಸ್ ಅಂದ್ರೆ, ಈಗ ಒಂದ್ ವಿಲೇಜ್ ನಲ್ಲಿ 33% ಟೋಟಲ್ 100 33% ಲಾಸ್ ಆಯ್ತಂದ್ರೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ದವರು ಅದು ಎಲ್ಲ ಸರ್ವೆ ಮಾಡಿ ತಹಶೀಲ್ದಾರ್ ಮುಖಾಂತರ ಕಳಿಸ್ಕೊಡ್ತಾರೆ, ಅದು ಪರಿಹಾರ ಆಯ್ತು. ಈ ಎರಡು ರೀತಿ ಇದೆ, ನೀವು ಕಟ್ಟೀರಿ ಬಂದಿಲ್ಲ ಅಂದಿರಲ್ಲ, ನಿಮ್ಮ ಜಿಪಿಗೆ ಫಾರ್ ಎಕ್ಸಾಂಪಲ್ ಈಗ ಹತ್ತಿ ಇದೆ ಅಂತ ತಿಳ್ಕೊರಿ, ಹತ್ತಿ ಇದೆ ಅಂದ್ರೆ ಹತ್ತಿ ಇಳುವರಿ ತುಂಬಾ ಕಡಿಮೆ ಬಂದಿರಬೇಕು, 5 ಇಳುವರಿಕ್ಕಿಂತ ಕಡಿಮೆ ಬಂದಿರಬೇಕು, ಅವಾಗ ಏನ್ ಮಾಡ್ತಾರ ನಿಮ್ ಜಿಪಿಯಲ್ಲಿ ಎಲ್ಲರಿಗೂ ಸಿಗ್ತದೆ. ಹ್ಮ್ ಹೇಳಿ. 5 ಅದು ಹಂಗಿಲ್ಲ, ಅದು ಏನ್ ಗೊತ್ತಾ, ಈಗ ಜೀವ ವಿಮೆ ಈಗ ನೋಡ್ರಿ, ಒಂದ್ ವರ್ಷ ತಗೊಳ್ತಾರೆ ಅವರೇಜ್, ಒಂದೇ ವರ್ಷ ತಗೊಳ್ಳೋದಿಲ್ಲ, ಯಾಕಂದ್ರೆ ಒಂದ್ ವರ್ಷ ಬಹಳ ಚಲೋ ಬಂದಿರ್ತದೆ ನಮ್ಮಂತದಲ್ಲಿ. ಇಲ್ಲ ಬ್ರದರ್, ಅದು ಏನ್ ಗೊತ್ತಾ, ಸರ್ಕಾರದ ಮಟ್ಟದಲ್ಲಿ ಅದು ಒಂದ್ ಪ್ರೊಸೀಜರ್ ಇದೆ, ಅದಕ್ಕೊಂದ್ ಕಮಿಟಿ ಇದೆ, ಇಲ್ಲಿ DLCC ಮೀಟಿಂಗ್ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಸೇರಿ ಮಾಡಿರ್ತಾರೆ, ನಾವು ಓನ್ ಡಿಸೈಡ್ ಇರಂಗಿಲ್ಲ, 5 ಇಲಾಖೆದ ಇರ್ತ, ಸರ್ಕಾರದ ಏನು ಸುತ್ತಲೇ ಇದೆ ಅದ್ರ ಪ್ರಕಾರ ಮಾಡ್ಬೇಕಾಗ. ಅಲ್ಲ 5 ಇಲಾಖೆ ಸರಿ ಬಿಡ್ರಿ ಸರ್, 5 ಇಲಾಖೆ ಕಮಾಂಡ್ ಆಗಿ ಮಾಡ್ಬೋದ್ರಿ. ನೀವು ಪ್ರತಿ 5 7 ವರ್ಷದ ಎವರೇಜ್ ನೋಡಂಗಿತ್ತಂದ್ರ ಬೆಳಿ ಬೆಳಿ, ಮುಂಗಾರಿ ಬೆಳಿ ಬೇರೆ, ಹಿಂಗಾರಿ ಬೆಳಿ ಬೇರೆ, ಸಮ್ಮರ್ ಬೇರೆ, ನಿಯಮ ಮಾಡಿದರೆ ತಿದ್ದುಪಡಿಗಳಾಗಬೇಕು ಅದಕ್ಕೆಲ್ಲ. ಇನ್ ಮುಂದೆ ನೀವು ಹೇಳಿದ್ರ ಇವಾಗ, ಇನ್ನು ಮುಂದೆ ನಮ್ಮ ಕಮಿಟಿಯಲ್ಲಿ ತಾವು ಒಂದ್ ಡೈರೆಕ್ಷನ್ ಕೊಟ್ಟಿರಿ, ಇನ್ನು ಮುಂದೆ DLCC ಕಮಿಟಿಯಲ್ಲಿ ತಮ್ದು ಹೇಳಿದ್ದನ್ನು ಪ್ರಸ್ತಾವನೆ ಮಾಡ್ತೀವಿ, ಇನ್ನೊಬ್ಬ ರೈತರಿಗೂ ಹೆಲ್ಪ್ ಆಗ್ತಾವ. ಜಾಹೀರಾತಿ ಖರ್ಚು ಮಾಡಿದಷ್ಟು ರೈತರಿಗೆ ಬರಲ್ಲ ದುಡ್ಡು, ಅದನ್ನ ಜಾಹೀರಾತಿ ನಿಮ್ಮ ಕಂಪನಿಗಳಿಗೆ ಅನುಕೂಲ ಆಗಲ್ಲ ಅಂತ ಜಾಹೀರಾತಿ ಕೊಡ್ತಾರ, ಜಾಹೀರಾತಿಗೆ ಕೊಟ್ಟಷ್ಟು ರೈತರಿಗೆ ಒಂದು ಬೆನಿಫಿಟ್ ಬರಲ್ತಿರಿ. ಒಳ್ಳೆ ವಿಚಾರ ಹೇಳಿದ್ರಿ ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ. ಮುಂದ್ ರೈತರಿದ್ದಾರೆ, ತಗೋತಾ ಇದ್ದೀವಿ ಮುಂದೆ ರೈತರು. ಒಳ್ಳೇದು, ನೆಕ್ಸ್ಟ್ ವೇಟಿಂಗ್ ದಲ್ಲಿ ಇದ್ದಾರೆ ಅವ್ರಿಗೆ ಇದು ಮಾಡಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ ಸರ್? ಮಾನ್ಯ ತಾಲೂಕು ಇಂದ, ಇದು ಗಂಭೀರ ಗ್ರಾಮ. ಇದು ರಾಷ್ಟ್ರೀಕೃತ ಸ್ಮರಣೆ ಅಂತೇವೆ ಸರ್. ಎಲ್ಲಿಂದ ರೀ, ಯಾವ ಊರು? ಮಾನ್ಯ ತಾಲೂಕು ಗ್ರಾಮ. ಕೇಳಿಸ್ತಾ ಇಲ್ಲ ಸರಿಯಾಗಿ. ಮಾನ್ಯ ತಾಲೂಕು, ಮಾನ್ಯ ತಾಲೂಕು ಜಮ್ಮ, ಮಾನ್ಯ ತಾಲೂಕು ಜಮ್ಮದಿನ್ನಿ ಗ್ರಾಮ. ಜಂಬಲದಿನ್ನಿ, ಹೇಳಿ ಪ್ರಶ್ನೆ ಕೇಳಿ ಸರ್. ಏನಿಲ್ಲ ಸರ್, ನಾವು 2021 ಖಾರಿಫು ಹಿಂಗಾರು ಸೀಸನ್ ಪ್ರೀಮಿಯಂ ಕಟ್ಟಿದೀವಿ ಸರ್. ನಾವು ಇದರ ಸ್ಟೇಟಸ್ ಏನ್ ಗೊತ್ತಾಗ್ತಿಲ್ಲ ಸರ್. ಹಿಂಗಾರು ಶಿರ್ವಾರ ತಾಲೂಕು ಹಿಂಗಾರು ಮತ್ತು ಮುಂಗಾರು ಕಟ್ಟಿದ್ದಾರೆ ಅವ್ರು 2020-21 ಸ್ಟೇಟಸ್ ಏನಂತ, ಯಾವ ಬೆಳೆ ಕಟ್ಟಿದಿರಿ ಸರ್? ಬೆಳೆ ಯಾವ್ದ್ರ ಕಟ್ಟಿದ್ದು? ಬೆಳೆ ಖಾರಿಫ್ ಸರ್, ಕಾಟನ್. ಕಾಟನ್ ಕಾಟನ್ 2020-21 ಸಂಬಂಧಪಟ್ಟಂಗೆ ನೀವೇನ್ ಮಾಡಿ ಗೊತ್ತಾ, ಕಾಟನ್ ಕಟ್ಟಿದ್ದೀರಾ? ಹೌದು ಮೇಡಮ್. ಯಾವ ಗ್ರಾಮ ಪಂಚಾಯತಿ ಬರುತ್ತೆ? ಹೌದಾ, ಬಹುಶಃ ಶಾರ್ಟ್ ಫಾಲ್ ಕ್ಲಿಯರ್ ಇಲ್ಲ ಅನ್ಸುತ್ತೆ. ನೀವು ನಿಮ್ ಸಂಬಂಧಪಟ್ಟ ADI ಆಫೀಸಿಗೆ ಹೋಗಿ ತಿಳ್ಕೊಳ್ಳಿ, ಗೊತ್ತಾಗುತ್ತೆ ಅಲ್ಲಿ ನಿಮ್ಗೆ ಆ ಕ್ರಾಪ್ ಗೆ ಬರುತ್ತಾ ಇಲ್ಲ ಅಂತ ಹೇಳಬಹುದು, ಗೊತ್ತಾಗುತ್ತೆ. ಇನ್ನು ಫೈನಲ್ ಲಿಸ್ಟ್ ಬಂದಿಲ್ಲ ಅದಕ್ಕೆ. ಹಿಂಗಾರ ಹಂಗಾಮಿಗೆ ಸಂಬಂಧಪಟ್ಟಂಗ್ ನೋಡಿದ್ರೆ ಇನ್ನೂ ಇತ್ಯರ್ಥ ಆಗಿಲ್ಲ, ವೇಟ್ ಮಾಡ್ಬೇಕಾಗತ್ತೆ. ಇನ್ನೂ ಒಂದ್ 2-3 ವೇಟ್ ಮಾಡ್ಬೇಕು ನೀವು ಹಿಂಗಾರಿಗೆ. ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟಂಗೆ ಯಾವ ಕ್ರಾಪ್ ಆಗಿದೆ, ಯಾವ ಕ್ರಾಪ್ ಬರೋದಿಲ್ಲ ಅನ್ನೋದಕ್ಕೆ ನೀವು ಸ್ವಲ್ಪ ನಿಮ್ ಸಂಬಂಧಪಟ್ಟ ADI ಆಫೀಸ್ ಅಥವಾ JDI ಆಫೀಸಿಗೆ ಹೋಗಿ ತಿಳ್ಕೊಳ್ಳಿ ಯಾವ ಕ್ರಾಪ್ ಬಂದ್ರೆ ಯಾವ ಕ್ರಾಪ್ ಆಗಿದೆ ಅನ್ನೋದಕ್ಕೆ. ಯಾಕಂದ್ರೆ ಕರೆಕ್ಟ್ ನೀವು ಹೇಳ್ತೀರಿ, ನಾವು ಅಕ್ನಾಲೆಜ್ಮೆಂಟ್ ನೋಡ್ಬೇಕು ಅಲ್ಲಿ, ಅದು ಮಳೆ ಆಶ್ರಿತ ಇದೇನೋ ಇರಿಗೇಟೆಡ್ ಇದೇನೋ. ಯಾಕಂದ್ರೆ ನೀವು ಬರೀ ಕಾಟನ್ ಅಂತ ಹೇಳ್ಬಿಡ್ತೀರಿ, ಅಲ್ಲೆಲ್ಲ ಕ್ಲಿಯರ್ ಆಗಿ ನೋಡ್ಬೇಕು ನಾವು ಯಾವ್ದು ಮಳೆ ಆಶ್ರಿತ ಆಗಿದ್ರೆ ಆಗಿರ್ತದೆ, ಒಂದೊಂದ್ಸಲ ಇರಿಗೇಟೆಡ್ ಆಗಿದ್ರೆ ಆಗಿರುತ್ತೆ. ಅದಕ್ಕೆ ನೀವು ಹಿಂಗ್ ಓವರಲ್ ಆಗಿ ಹೇಳಿದ್ರೆ ಗೊತ್ತಾಗಂಗಿಲ್ಲ, ನೀವು ಅಕ್ನಾಲೆಜ್ಮೆಂಟ್ ನಂಬರ್ ತಗೊಂಡ್ ಬಂದು ಚೆಕ್ ಮಾಡಿಸ್ಕೊಳ್ಳಿ, ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಎಲ್ಲಾಗುತ್ತೆ ಅಲ್ಲಿ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ, ನೀವು RSK ಹೋಗ್ಬೋದು, ಎಲ್ಲಾಗುತ್ತೆ ಹತ್ರದಿಂದ ಮಾಡ್ಕೊಳ್ಳಿ ವೆರಿಫಿಕೇಶನ್. ಒಳ್ಳೇದು, ಒಳ್ಳೇದು, ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ರೀ? ಜೋರಾಗಿ ಮಾತಾಡಿ ಸ್ವಲ್ಪ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವೀರೇಶ್ ಅಂಗಡಿ ಅಂತ ಹೇಳಿ ಸರ್, ರಾಯಚೂರು. ನಮ್ದು ಲಿಂಗಸೂರು ತಾಲೂಕು ಸರ್ ಮಾತಾಡೋದು. ವೀರೇಶ್ ಅವರೇ, ಕೇಳಿ ಪ್ರಶ್ನೆ ಕೇಳಿ. ಸರ್, ಇನ್ನೊಂದ್ ಸರ್, ನಾವು ಕ್ರಾಪ್ ಇನ್ಸೂರೆನ್ಸ್ ಇವಾಗ ಲೋನ್ ಇದೆ ಸರ್ ಬ್ಯಾಂಕ್ ಒಳಗಡೆ. ಲೋನ್ ಇದೆಯಲ್ಲ ಸರ್, 3-4 ವರ್ಷದಿಂದ ಕಂಟಿನ್ಯೂ ಆಗಿ ನಾವು ಲೋನ್ ಎವ್ರಿ ಇಯರ್ ರಿನ್ಯೂವಲ್ ಮಾಡ್ಕೊತಾ ಬರ್ತಾ ಇದೆ ಸರ್. ಕರೆಕ್ಟ್ ಆಗಿ ಈಗ ನಮ್ದು ಲೋನ್ ಇದ್ದಾರ್ದು ಬ್ಯಾಂಕ್ ಅವರೇ ಯೂಸ್ ಮಾಡೋಕಿಲ್ಲ ಸರ್ ಕ್ರಾಪ್ ಇನ್ಶೂರೆನ್ಸ್ ಇಂದು ಹೇಳ್ತಾರೆ ಬಾಬು ಬಳಗನವ್ರು ಅವ್ರು ಹೇಳ್ತಾರೆ. ನಮಸ್ಕಾರ ವೀರೇಶ್ ಅವರು, ಮುಂಜಾನೆ ಫೋನ್ ಮಾಡಿದ್ರಲ್ಲ ನೀವೇನು? ಹಾ ಸರ್ ಹೇಳಿ. ಮುಂಜಾನೆ ಫೋನ್ ಮಾಡಿದ್ರ ಒಬ್ಬ ರೈತರಿ ಇದೇ ಪ್ರಾಬ್ಲಮ್ ಆಯ್ತು ಅಂತೇಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ರಾಪ್ ಲೋನ್ ತಗೊಂಡು ಇಟ್ಟು ವರ್ಷ ರಿನ್ಯೂವಲ್ ಮಾಡ್ತೀವಿ, ಅವ್ರು ಇನ್ಶೂರೆನ್ಸ್ ಮಾಡ್ತಾ ಇಲ್ಲ ಅಂತ. ಅವ್ರದೇ ಜವಾಬ್ದಾರಿ ಇನ್ಶೂರೆನ್ಸ್ ಮಾಡೋದು, ಅವ್ರದೇ ಬ್ಯಾಂಕ್ ಜವಾಬ್ದಾರಿ. ನಿಮ್ದೇನ್ ಪ್ರಾಬ್ಲಮ್ ಇಲ್ಲ, ನೀವು ಬೇರೆ ಕಡೆ ಇನ್ಶೂರೆನ್ಸ್ ಮಾಡೋದ್ ಅವಶ್ಯಕತೆ ಇಲ್ಲ. ಯಾರು ಬೆಳೆ ಸಾಲ ಕೊಟ್ಟಿರ್ತಲ್ಲ ಬ್ಯಾಂಕ್ ಇನ್ಶೂರೆನ್ಸ್ ಮಾಡಬೇಕು. ಸರ್ ಬ್ಯಾಂಕ್ ಅಲ್ಲಿ ನಾವು ಕೇಳಿದ್ರೆ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದ್ರೆ ಈ 3 ವರ್ಷದ ಹಿಂದೆ ಕ್ರಾಪ್ ಇನ್ಶೂರೆನ್ಸ್ ಬಂದಿತ್ತಲ್ರಿ ರೈತರಿಗೆ, ಬಟ್ ನಮಗ್ ಬಂದಿಲ್ಲ ಅವಾಗ. ಅವ್ರಿಗೆ ಮೀಟ್ ಆಗ್ಬೇಕು. ನೀವ್ ಒಂದ್ಸಲ ಏನ್ ಮಾಡ್ರಿ, ನಾಳೆ ಬ್ಯಾಂಕ್ ಹೋಗಿ ಭೇಟಿಯಾಗ್ರಿ ಸರ್. ಈ ವರ್ಷದ ಕೂಡ ಬ್ಯಾಂಕ್ ಮಾರ್ಕ್ ಕೇಳಿದ್ರೆ ನೀವೇ ಅದನ್ನ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕು ಹೊರಗಡೆ ಅಂತ. 2 ಸರಿ ನಮ್ದು ಬ್ಯಾಂಕ್ ಹೋದ್ರೆ ರಿಟರ್ನ್ ಕಳಿಸಿದ್ದಾರೆ ಹಿಂದಕ್ಕೆ. ನಿಮ್ದು ಯಾವ ಬ್ಯಾಂಕ್ ನಲ್ಲಿ ಲೋನ್ ಇದೆ ಸರಿ? ಯಾವ ಬ್ಯಾಂಕ್ ನಲ್ಲಿ ಲೋನ್ ಇದೆ ನಿಮ್ದು? SBI ಸರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಿಂಕ್ಸೂರ್ ಸರ್. ಲಿಂಕ್ಸೂರ್ ಬೈಪಾಸ್ ರೋಡ್ ನಾಗ ಇದಿಲ್ಲ? ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅವರಿಗೆ, ಒಬ್ಬ ಕಸ್ಟಮರ್ ಫೋನ್ ಮಾಡಿದ್ರು ಇವತ್ತು ಮುಂಜಾನೆ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆಡಿಟ್ ನಡೆದ್ರೆ ನಾಳೆ ಎಲ್ಲ ಮಾಡ್ತಾರಲ್ಲ. ನೆಗ್ಲಿಜೆನ್ಸ್ ಮಾಡ್ತಾರೆ ಸರ್ ಬ್ಯಾಂಕ್ ಅವ್ರು, ಯಾಕಂದ್ರೆ ಹೋದ ವರ್ಷ ನಾನು ಏನ್ ಮಾಡಿದೆ ಅವ್ರು ನೆಗ್ಲಿಜೆನ್ಸ್ ಮಾಡಿದ್ರಂತೆ ನಾನು ಭಯ ಅಂದ್ರೆ ನಾನು ಇನ್ಸೂರೆನ್ಸ್ ಹೊರಗಡೆ ತಿಂದ ಸರ್ ಹೋದ ವರ್ಷ. ಇಲ್ಲ ಈ ವರ್ಷ ಮಾಡಕ್ಕೆ ಹೇಳಿದೆ ಅವ್ರಿಗೆ, ನಾ ಮುಂಜಾನೆ ಮಾತಾಡಿನಿ. ಅವ್ರು ಬ್ಯಾಂಕಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ನೀವೊಂದು ಸರ್. ಅದು ಅದ್ರ ಜೋರಾಗಿ ಸ್ವಲ್ಪ ಲೀಡ್ ಬ್ಯಾಂಕ್ ನವ್ರು ನೀವು ಹೇಳ್ಬೇಕು ಸರ್. ಇವತ್ತು ಮುಂಜಾನೆ ಹೇಳಿವಲ್ಲರಿ ವೀರೇಶ್ ಅವ್ರೆ, ವೀರೇಶ್ ಅವ್ರೆ ನಿಮ್ಮ ಫೋನ್ ಸಂಖ್ಯೆನ ಹೇಳಿ ಸ್ವಲ್ಪ. ಹಲೋ ಹಲೋ, ಫೋನ್ ಸಂಖ್ಯೆ ಹೇಳಿ ನಿಮ್ದು. 8 7 2 5 1 3 4 1 ಸರ್. 3 4 1 ವೀರೇಶ್ ಅವರು ಇದ್ರ ಬಗ್ಗೆ ಹೇಳ್ತಾರೆ ನಿಮ್ಗೆ ಫೋನ್ ಮಾಡಿ. ಆಮೇಲೆ ಈ ಸಲ ಏನಿದ್ರೆ ವೀರೇಶ್ ಅವರು ಒಂದ್ ಮಾತು ಕೇಳಿ, ಈ ಸಲ ಏನಿದೆ ಆಪ್ಷನ್ ಇದೆ, ನೀವು ಅಲ್ಲಿ ಬ್ಯಾಂಕಿಗೆ ಬರೆದು ಕೊಡ್ಬೇಕು ಬೆಳೆ, ನಿಮ್ಮ ಬೆಳೆ ಸಾಲ ಇದ್ರು ಸಹಿತಕ ಅವ್ರು ನೀವು ಬರೆದು ಕೊಡ್ಬೇಕು ನಂದು ವಿಮೆಯನ್ನ ಮಾಡಿಸಿ ಅಂತಂದ್ರೆ ಮಾಡ್ತಾರ ಅವರು. ಅಲ್ಲ ಮಾಡಿಸ್ಬೇಡ ಅಂದ್ರೆ ಬರ್ಕೊಡ್ಬೇಕು, ಮಾಡೋದಿದ್ರೆ ನೀವೇನು ಬರ್ಕೊಡೋದು ಬೇಕಿಲ್ಲ, ಅವ್ರು ಮಾಡ್ತಾರೆ ಕಂಪಲ್ಸರಿ. ಅವ್ರೇ ಮಾತಾಡ್ತಾರೆ ಅವ್ರಿಗೆ. ಸರಿ ಮಾತಾಡಿ ಸರ್, ಯಾಕಂದ್ರೆ ಅವ್ರು ಸ್ಟೇಟ್ ಆಗಿ ಹೇಳಿ ಸರ್ 2-3 ವರ್ಷದಿಂದ ಇದೇ ತರ ಮಾಡ್ತಾ ಇದಾರೆ ಸರ್. ಇಲ್ಲ ಇಲ್ಲ ನಾ ಮಾಡಿಸ್ತೇನೆ. ಒಳ್ಳೇದು ವೀರೇಶ್ ಅವರೇ, ಅದನ್ನ ಫಾಲೋ ಅಪ್ ಮಾಡ್ತಾರೆ ಮುಂದಿನ ಕರೆ. ಹಲೋ ಹಲೋ, ಕರೆ ಕಟ್ ಆಗಿದೆ. ಒಂದು ವಿಚಾರ ಒಂದು ಶಾರ್ಟ್ ಆಗಿ ಹೇಳಿ. ಬಹಳಷ್ಟು ಜನ ರೈತರು ಸಮಸ್ಯೆ ಅಂತಂದ್ರೆ ವರ್ಷ ತುಂಬ್ತೀವಿ ನಮಗೆ ಬರೋದಿಲ್ಲ ಅಂತಕ್ಕಂಥದ್ದು. ಒಂದು 2 ನಿಮಿಷದಲ್ಲಿ ಹೇಳ್ತಿಪ್ಪನವ್ರೆ, ವರ್ಷ ತುಂಬ್ತಾ ಇದೀವ್ರಿ, ನಮ್ಮ ಬೆಳೆ ಬಂದಿಲ್ಲ, ವಿಮೆ ಬಂದಿಲ್ಲ ಅಂತ. ಸರ್ ಇದೊಂದು ಎಲ್ಲ ಪ್ರತಿಯೊಬ್ಬ ರೈತರ ಒಂದು ಮುಖ್ಯ ಸಮಸ್ಯೆ ಅಂದರೆ, ಪ್ರತಿ ವರ್ಷ ನಾವು ವಿವಿಧ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಕಟ್ತಾ ಇದ್ದೀವಿ, ಆದರೆ ಅದು ಪರಿಹಾರ ಆಗ್ತಾ ಇಲ್ಲ ಅಂತ. ಇದರ ಮೂಲ ಉದ್ದೇಶ ಏನಂದರೆ, ಇವಾಗ ಸರ್ಕಾರ ಕೃಷಿ ಇಲಾಖೆಯಿಂದ ನೋಟಿಫೈಡ್ ಕ್ರಾಪ್ಗಳು ಆಯಾ GP ಗ್ರಾಮ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ನಿಗದಿ ಮಾಡಿರುವಂತಹ ಅಂದ್ರೆ ನೋಟಿಫೈಡ್ ಕ್ರಾಪ್ ಅಧಿಕೃತ ಬೆಳೆಗಳಿಗೆ ಈಗಾಗಲೇ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಎಲ್ಲ ಇವತ್ತು ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಬ್ಯಾಂಕ್ ಗಳಿಂದ ಆಗಿರ್ಬೋದು, ಮತ್ತೆ ಈ ತರ ಏಜೆನ್ಸಿಗಳ ಮುಖಾಂತರ ಬೆಳೆ ವಿಮೆಯನ್ನು ತುಂಬಿಕೊಂತ ಇದ್ದಾರೆ ಅವರು. ಅದು ಏನಂದ್ರೆ, ಇದು ಒಂದು ಯಾವುದೇ ಕಾರಣಕ್ಕಾಗಿ ಇವತ್ತು ಫ್ಲಡ್ ಆಗಿರ್ಬೋದು ಅಥವಾ ಕ್ರಿಮಿಕೀಟಕನಿಂದ ಅಥವಾ ಮತ್ತೆ ಯಾವುದೇ ಒಂದು ಇದು ಪರಿಣಾಮದಿಂದ ಬೆಳೆ ಹಾನಿ ಆಗುವ, ಆದರೆ ಆ ಒಂದು ಹಾನಿಯನ್ನು ರೈತರು ಪರಿಹಾರ ರೂಪದಲ್ಲಿ ನೀಡಬೇಕಂತೇಳಿ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಇದು ಪ್ರಧಾನಮಂತ್ರಿ ಫಸಲ್ ಭೀಮಾ ವಿಮಾ ಯೋಜನೆ ಅಡಿಯಲ್ಲಿ ಜಾರಿಗೆ ತಂದು ಒಂದು ಬೆಳೆ ವಿಮೆ ಸ್ಕೀಮ್ ಅನ್ನು ಜಾರಿಗೆ ತಂದಿದ್ದಾರೆ. ಆದರೆ ಏನಾಗ್ತಾ ಇದೆ, ಯಾಕೆ ಬರ್ತಾ ಇಲ್ಲ ಅಂತ ನಿಮಗೆ ತಿಳ್ತಾ ಇದೆ. ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈಗ ಸರ್ಕಾರದ ಏನಿದೆ ರೈತರ ರಕ್ಷಣೆಗೋಸ್ಕರ ಬೆಳೆ ವಿಮೆ ಅಂದ್ರೆ, ಈಗ ಅದು ಏನಂತ ಅನ್ಫಾರ್ಚುನೇಟ್ ಇರ್ತಾವ, ಬೆಳೆ ಹಾನಿ ಆಗ್ಬೋದು ಆಗದೇ ಇರ್ಬೋದು, ಬಟ್ ಅದು ರೈತರ ಒಂದು ಬೆಳೆ ಹಾನಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೆ ತಂದಿದ್ದಾರೆ. ತಾವೆಲ್ಲರೂ ತುಂಬ್ತೀರಿ, ಆದರೆ ಏನಾಗ್ತಾ ಇದೆ ಅಂದ್ರೆ, ಅವರು ಇದು ನಿಮಗೆ ಬೆಳೆ ವಿಮೆ ಎಂಬುದು ಒಂದು ಕಟ್ಟಬೇಕಾದದ್ದು ನಿಮ್ಮ ಜವಾಬ್ದಾರಿ ಇದೆ, ಮುಂದೆ ಪರಿಹಾರ ತಗೋಬೇಕು ಹಾನಿ ಆಯ್ತಂದ್ರೆ ಮಾತ್ರ ಅಂತೇಳಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನೀವು ಎಲ್ಲ ಕಟ್ಟಿದವರಿಗೆ ಎಲ್ಲರಿಗೂ ಬರಲ್ಲ. ಇದರ ಮೂಲ ಉದ್ದೇಶ ಏನಿದೆ ಅಂದ್ರೆ, ಇದ್ರಲ್ಲಿ ಅಡಗಿರುವಂತಹ ಮೂಲ ಅರ್ಥ ಏನಂದ್ರೆ, ಯಾರು ನೀವು ಕಟ್ಟಿರ್ತೀರಿ ಅದು ನೋಟಿಫೈಡ್ ಕ್ರಾಪ್ ಆಗಿರ್ತಾವ, ಅದಕ್ಕೆ ಕಟ್ಟಿರ್ತೀರಿ, ಆ ಕಟ್ಟಂತ ಒಂದು GP ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ತೊಗರಿ ಹತ್ತಿದ್ರೆ, ಆ ತೊಗರಿ ಹತ್ತಿಯಲ್ಲಿ ಆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಯಲ್ಲಿ ಆ ವರ್ಷದಲ್ಲಿ 2020-2021 ಈಗ ಏನಿದೆ ಅಂದ್ರೆ 2021-2022 ಸಾಲಿನಲ್ಲಿ ಈಗ ಮುಂಗಾರು ಹಂಗಾಮಿನಲ್ಲಿ ನೀವು ತುಂಬಿರ್ತೀರಿ. ಆದ್ರೆ ಅದೇ ಅದು ಅದಕ್ಕೆ ಸಂಬಂಧಪಟ್ಟಂತೆ ನೀವು ವಿಮೆ ಪರಿಹಾರ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಈಗ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತೆ 7 ವರ್ಷದ ಇಳುವರಿಯನ್ನು ತಗೊಂಡು ಅದರಲ್ಲಿ 5 ವರ್ಷದ ಸರಾಸರಿ ಇಳುವರಿಯನ್ನು ಪಡೆದುಕೊಂಡು ಆ 5 ವರ್ಷದ ಸರಾಸರಿ ಇಳುವರಿಯನ್ನು ಈ ವರ್ಷ ಅಂದ್ರೆ ಈ ಮುಂಗಾರಿನಲ್ಲಿ ನೀವು ಏನ ಹತ್ತಿಗೆ ತುಂಬಿರುವಂತ 21-22 ಸಾಲಿನಲ್ಲಿ ಈ ಒಂದು ಹತ್ತಿಗೆ ಬಂದಂತ ಇಳುವರಿ ಅಥವಾ ಭತ್ತಕ್ಕೆ ಬಂದಂತ ಇಳುವರಿ, ಈ ಇಳುವರಿಯನ್ನು 5 ವರ್ಷದ ಹಿಂದಿನ 5 ವರ್ಷದ ಸರಾಸರಿ ಇಳುವರಿಗೆ ಟ್ಯಾಲಿ ಮಾಡಿದಾಗ ಕಡಿಮೆ ಇದ್ದಾಗ ಈ ವರ್ಷದ ಇಳುವರಿ ಆ ಹಿಂದೆ 5 ವರ್ಷದ ಸರಾಸರಿ ಇಳುವರಿಗಿಂತ ಈ ವರ್ಷದ ಇಳುವರಿ ಅಂದ್ರೆ ತಾವು ತುಂಬಿರುವಂತ ಬೆಳೆ ವಿಮಾ ಇಳುವರಿ ಕಡಿಮೆ ಇದ್ದಾಗ ಅಂತದಕ್ಕೆ ಮಾತ್ರ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಅದಕ್ಕೆ ನೋಟಿಫೈ ಮಾಡುತ್ತೆ, ಡಿಕ್ಲರೇಷನ್ ಮಾಡ್ತದೆ ಇಂತಿಂತ.